ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಕಳೆದ ಶನಿವಾರ ನೋಡಿ ಸಂಸಾರಕ್ಕೆ ಕಾಲಿಟ್ಟರೆ ಮಾನಸಿಕ ಶಕ್ತಿ ವೃಥ ವ್ಯಯವಾಗಿ ಹೋಗಿಬಿಡುತ್ತದೆ. ಆದರೆ ಸಂಸಾರಿ ಸನ್ಯಾಸ ಜೀವನವನ್ನು ಕೈಗೊಂಡ್ರೆ ವೃಥ ವ್ಯಯವಾಗಿ ಹೋಗಿದ್ದಂತಹ ಶಕ್ತಿ ಮತ್ತೆ ಕೂಡಿ ಬಂದುಬಿಡುತ್ತದೆ. ಮೊದಲನೇ ಜನ್ಮವನ್ನ ತಂದೆ ಕೊಡುತ್ತಾನೆ, ಎರಡನೇ ಜನ್ಮ ದೊರೆಯುತ್ತದೆ ಉಪನಯನದ ಸಮಯದಲ್ಲಿ, ಇನ್ನೊಮ್ಮೆ ಜನ್ಮ ದೊರೆಯುತ್ತೆ ಸನ್ಯಾಸದ ಸಮಯದಲ್ಲಿ. ಆಧ್ಯಾತ್ಮಿಕ ಜೀವನಕ್ಕೆ ಜನ್ಮ ದೊರೆಯುತ್ತದೆ ಸನ್ಯಾಸದ ಸಮಯದಲ್ಲಿ. ಆಧ್ಯಾತ್ಮಿಕ ಜೀವನಕ್ಕೆ ಕಾಮಕಾಂಚನ ಇವೆರಡೇ ವಿಘ್ನ. ಹೆಂಗಸಿನಲ್ಲಿ ಆಸಕ್ತಿ ಮನುಷ್ಯನನ್ನ ಭಗವತ್ ಪಥದಿಂದ ವಿಮುಖನನ್ನಾಗಿ ಮಾಡಿಬಿಡುತ್ತದೆ. ಹೇಗೆ ತನಗೆ ಅಧೋಗತಿ ಬಂದ್ಬಿಡುತ್ತದೆ ಅನ್ನೋದನ್ನ ಮನುಷ್ಯ ಅರಿತುಕೊಳ್ಳಲಾರ. ಒಮ್ಮೆ ನಾನು ಗಾಡಿಯಲ್ಲಿ ಕುಳಿತು ಕೋಟೆಗೆ ಹೋಗ್ತಾ ಇದ್ದೆ, ಇಳಿಜಾರು ರಸ್ತೆಯಲ್ಲಿ ಮುಂದುವರಿತಾ ಇದ್ದೇನೆ ಅಂತ ನನಗೆ ಸ್ವಲ್ಪವೂ ಗೊತ್ತೇ ಆಗಲಿಲ್ಲ. ಆದರೆ ಗಾಡಿ ಕೋಟೆಯ ಒಳಕ್ಕೆ ಹೋದ ನಂತರ ಗೊತ್ತಾಯಿತು ನಾನು ಎಷ್ಟು ಎತ್ತರದಿಂದ ಕೆಳಕ್ಕೆ ಬಂದ್ಬಿಟ್ಟಿದ್ದೇನೆ ಅಂತ. ಆಹಾ, ಹೆಂಗಸರು ಗಂಡಸರನ್ನ ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಕೊಂಡು ಬಿಟ್ಟಿರ್ತಾರೆ. ಕ್ಯಾಪ್ಟನ್ ವಿಶ್ವನಾಥ ಹೇಳ್ತಾನೆ, ನನ್ನ ಹೆಂಡತಿ ಬಹಳ ಒಳ್ಳೆಯ ವಿವೇಕಿ ಅಂತ. ಭೂತ ಯಾರನ್ನ ಮೆಟ್ಕೊಂಡಿರ್ತದೆಯೋ ಆತನಿಗೆ ಗೊತ್ತೇ ಆಗೋದಿಲ್ಲ ತನ್ನನ್ನ ಭೂತ ಮೆಟ್ಕೊಂಡಿದೆ ಅಂತ. ಆತ ಹೇಳ್ತಾನೆ, ತಾನು ಸುಖವಾಗಿದ್ದೇನೆ ಅಂತ. ಎಲ್ಲರೂ ಸ್ತಬ್ಧವಾಗಿ ಕೇಳ್ತಾ ಇದ್ದಾರೆ ಅಂತ ಮಾಸ್ಟರ್ ಮಾಷಿಯೇ ಬರೀತಾ ಇದ್ದಾನೆ. ಇಲ್ಲಿ ಕಳೆದ ಶನಿವಾರ ನಾನು ಒಂದು ವಿಷಯವನ್ನ ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿದ್ದೆ. ಯಾವಾಗ ಶ್ರೀರಾಮಕೃಷ್ಣರು ಈ ಹೆಂಗಸರು ಗಂಡಸರನ್ನ ತಮ್ಮ ಮೋಹದ ಬಲೆಗೆ ಹಾಕಿ ಇಟ್ಟುಕೊಂಡು ಬಿಟ್ಟಿರ್ತಾರೆ ಅಂತನೋ ಮಾತನ್ನು ಹೇಳಿದ್ರೋ, ಅಲ್ಲಿ ಸುತ್ತ ಇರತಕ್ಕಂತಹ ಗಂಡಸರಿಗೆ ಇವರು ಗಂಡು ಶರೀರಧಾರಿಯಾಗಿ ಹೇಳಿದಂತಹ ಮಾತು. ಅದೇ ಶ್ರೀರಾಮಕೃಷ್ಣರು ಸ್ತ್ರೀವೇಷಧಾರಿಯಾಗಿ ಏನಾದರೂ ಬಂದಿದ್ರೆ ಸುತ್ತಮುತ್ತ ಸ್ತ್ರೀಯರೆಲ್ಲ ಕುಳಿತಿದ್ರೆ ಹೇಳ್ತಾ ಇದ್ರು, ಈ ಗಂಡಸರು ಹೆಂಗಸರನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೆ, ಸಿರಿವಾಗಿರ್ಬೇಕಾಗುತ್ತೆ ಅಂತ. ಶ್ರೀಮಾತೆ ಶಾರದಾದೇವಿಯವರು ಆ ಮಾತನ್ನು ಹೇಳಿದ್ದಾರೆ. ಸ್ತ್ರೀಯರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಸಾಕ್ಷಾತ್ ಭಗವಂತನೇ ಪುರುಷವೇಷಧಾರಿಯಾಗಿ ನಿನ್ನ ಮುಂದೆ ಬಂದರು, ಒಮ್ಮೆಲೆಗೆ ನಂಬೇಡ ಅಂತ. ಆಯ್ತಲ್ಲ, ಇನ್ನೇನ್ ಬೇಕು? ಆದ್ರಿಂದ ಕನಿಷ್ಠ ಪಕ್ಷ ಈ ಹೆಂಗಸರು ಗಂಡಸರಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ಬಂದಾಗ ಪರಸ್ಪರರು ಅಂತ ಭಾವಿಸಿಕೊಳ್ಬೇಕು ಅಂತನ್ನುವ ವಿಷಯವನ್ನ ಕನಿಷ್ಠ ಪಕ್ಷ ಇಲ್ಲಿಗೆ ಬಂದಂತಹ ಸಭಿಕರು ಭಕ್ತ ಮಹಾಶಯರು ಅರಿತುಕೊಳ್ಳುವಷ್ಟು ವಿವೇಕ ತೆರಳಿದ್ರೆ ಬೇಕಾದಷ್ಟಾಯಿತು. ಮುಖ್ಯವಾಗಿ ಆ ಮೋಹ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಮೆಟ್ಟಿಕೊಂಡಿರತಕ್ಕಂಥದ್ದು. ಹೆಂಗಸೂ ಅಲ್ಲ ಗಂಡಸೂ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾರೆ. ತುಂಬಾ ಸ್ವಾರಸ್ಯಕರವಾಗಿದೆ. ಹೆಣ್ಣೂ ಮಾಯೆ ಅಲ್ಲ, ಗಂಡೂ ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಅದಕ್ಕೆ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಬರೀತಾರೆ, ಕಾಮನನ್ನ ಮನ್ಮಥನನ್ನು ಕೊಂದ ಮೇಲೆ ಗೌರಿಯಿಂದ ಭಯವೇನು ಅಂತ. ಶಿವ ಮನ್ಮಥನನ್ನು ಕೊಂದು ಬಿಡ್ತಾನೆ ತನ್ನ ಜ್ಞಾನದೃಷ್ಟಿಯಿಂದ, ಎದುರುಗಡೆಯಿಂದ ಉರಿಗಣ್ಣಿನಿಂದ ಅಗ್ನಿಗಣ್ಣು, ಅದರಿಂದ ಕೊಂದು ಬಿಡ್ತಾನೆ, ಸುಟ್ಟು ಭಸ್ಮ ಆಗ್ತಾನೆ. ಅದಕ್ಕೆ ಅವನಿಗೆ ಅನಂಗ ಅಂತ ಹೆಸರು. ಅನಂಗ ಅಂತಂದ್ರೆ ಅಂಗ ಇಲ್ಲ ಅಂತ. ಅಂಗ ಇಲ್ಲ ಅದರಿಂದ ನಾವು ಈ ಕಣ್ಣಿನಿಂದ ಅವನನ್ನು ಕಾಣೋಕೆ ಸಾಧ್ಯವಿಲ್ಲ. ಅವನಿಗೆ ಅಂಗ ಇಲ್ಲ ಆದ್ರಿಂದ ನಮ್ಮ ಪ್ರತಿ ಅಂಗದಲ್ಲೂ ಕೂಡ ಸೇರ್ಕೊಂಡು ಬಿಟ್ಟಿದ್ದಾನೆ. ಅಷ್ಟೇ ಅವನಿಂದ ಉಂಟಾದಂತಹ ತೊಂದರೆ. ಇರ್ಲಿ, ಆ ಕತೆ ಬೇರೆ. ಆ ಮನ್ಮಥನನ್ನು ಕೊಂದುದರಿಂದ ಆ ಈಶ್ವರನಿಗೆ ಪಾರ್ವತಿಯಿಂದ ಯಾವುದೇ ಬಗೆಯ ತೊಂದರೆ ಆಗಲಿಲ್ಲ ಅಂತ. ಇದೊಂದು ಗಮನೀಯವಾದಂತಹ ಅಂಶ. ಶ್ರೀರಾಮಕೃಷ್ಣರು ವಿವಾಹವಾಗಿದ್ರೂ ಕೂಡ ತಮ್ಮ ಹೆಂಡತಿಯನ್ನ 6 ತಿಂಗಳ ಕಾಲ ತಮ್ಮ ಹಾಸಿಗೆಯ ಮೇಲೆಯೇ ಮಲಗಿಸಿಕೊಂಡಿದ್ದರೂ ಕೂಡ ಯಾವುದೇ ಬಗೆಯ ಬಿಸಿಯು ತಟ್ಟದಂತೆ ತಣ್ಣಗೆ ಮಲಗಿದ್ರು ಅಂತ ಕತೆ ಬರುತ್ತದೆ. ಇದೆಲ್ಲ ಸಾಧ್ಯ. ಯಾವಾಗ ಸಾಧ್ಯ? ಮನಸ್ಸಿನಲ್ಲಿ ಇರತಕ್ಕಂತಹ ಮೂರನೆಯ ದೃಷ್ಟಿ, ಜ್ಞಾನ ದೃಷ್ಟಿ, ಅದನ್ನು ತೆರೆದು ಎಚ್ಚರದಿಂದ ಅದನ್ನು ತೆರೆದು ಆತ್ಮದೃಷ್ಟಿಯನ್ನ ಬೆಳೆಸಿಕೊಂಡಾಗ ಹೆಂಗಸಿಗೆ ಗಂಡಸೂ ಕಾಣುವುದಿಲ್ಲ, ಗಂಡಸಿಗೆ ಹೆಂಗಸೂ ಕಾಣುವುದಿಲ್ಲ. ಅಲ್ಲಿ ಕಾಣುವಂತಹದ್ದು ಆತ್ಮ, ಚೈತನ್ಯಮಯವಾದಂತಹ ಆತ್ಮ ಒಂದೇ ನಮ್ಮ ಭಾವನೆಗೆ ಸಿಗ್ತದೆ. ಆ ಭಾವದಿಂದ ನಾವು ಹೋದಾಗ ಖಂಡಿತವಾಗಿಯೂ ಕೂಡ ಇದ್ಯಾವುದೋ ಬಂಧನಕಾರಿ ಆಗೋದಿಲ್ಲ. ಆದರೆ ಅಲ್ಲಿವರೆಗೆ ಮನುಷ್ಯ ಮೋಹಕ್ಕೆ ಸಿಲುಕಿಕೊಂಡಿರ್ತಾನೆ ಅನ್ನೋ ಮಾತು ಸತ್ಯ. ಒಮ್ಮೆ ಏನಾದರೂ ಕೆಳಗೆ ಕೇಳಿದ ಶುರುವಾಯಿತು ಅಂತ ಹೇಳಿದ್ರೆ, ಆ ಮೋಹದ ಬಲೆಗೆ ಸಿಕ್ಕಿಬಿಡ್ತು ಅಂತ ಹೇಳಿದ್ರೆ, ಎಷ್ಟು ಬೇಗ ಕೆಳಗೆ ಕೇಳ್ಕೊಂಡು ಹೋಗ್ತಾನೆ ಶ್ರೀರಾಮಕೃಷ್ಣ. ಆ ಕೋಟೆಯತ್ತ ಗಾಡಿಯಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ, ಇಳಿಜಾರು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಎಷ್ಟು ಬೇಗ ಹೋದ್ರು ಅಂತನ್ನೋದನ್ನ ಆಮೇಲೆ ಕಂಡುಕೊಳ್ತಾರೆ. ಕೆಳಗೆ ಇಳಿಯೋದು ಬಹಳ ಬೇಗ, ಮೇಲತ್ತೋದು ಬಹಳ ನಿಧಾನ. ಆದ್ರಿಂದ ಎಚ್ಚರ ಅಂತ ಅಷ್ಟೇನೆ. ಆಮೇಲೆ ವಿವೇಕ ಚೂಡಾಮಣಿಯಲ್ಲಿ ಕೂಡ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಚೆಂಡು ಮಹಡಿಯ ಮೇಲಿನಿಂದ ಚೆಂಡು ಮೊದಲ ಮೆಟ್ಟಲಿಗೆ ಇಳಿಯುವುದೇ ತಡ. ಅದು ಎರಡನೇ ಮೆಟ್ಟಲಿಗೆ ಇಳಿದಾಯ್ತು, ಮೂರನೇ ಮೆಟ್ಟಲಲ್ಲೂ ಕುಣದು ಕುಣದು ಬಂದಾಯ್ತು, ನಾಲ್ಕನೇ ಮೆಟ್ಲು ಐದನೇ ಮೆಟ್ಲು ಆಮೇಲೆ ಎಲ್ಲಿ ಹೋಯ್ತು ಕೇಳಿದ್ರೆ ನೆಲದ ಮೇಲಿದೆ. ಒಮ್ಮೆ ಉರುಳೋದಕ್ಕೆ ಶುರುವಾದದ್ದು ಅದು ಕೆಳಕ್ಕೆ ಹೋಗ್ತದೆ ವಿನಃ ಆ ಕೆಳ ಮೆಟ್ಟಲಲ್ಲಿ ಪುಟಿದು ಮೇಲ್ಮೆಟ್ಲಿಗೆ ಹತ್ತೋಣ ಅಂತಂದ್ರೆ ಅದಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಮನಸ್ಸು ಚೆಂಡಿನಂತಲ್ಲ, ನಾವು ಒಂದು ಬಗೆಯ ಚೆಂಡಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಚೆಂಡಿ ಹಿಡಿಯೋದು ಅಂತ ಹಠ ಮಾಡಬೇಕು. ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತ ಮೇಲೆ ಮೇಲಕ್ಕೆ ಹೋಗ್ತಾ ಇರಬೇಕು, ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಇದು ಬಹಳ ಮುಖ್ಯ. ಒಮ್ಮೆ ಬಿದ್ದರೆ ಅಯ್ಯೋ ಬಿದ್ದನಲ್ಲ ಅಂತ ಗೋಳು ಇಡೋದರಲ್ಲಿ ಏನೂ ಅರ್ಥವಿಲ್ಲ. ಸ್ವಾಮಿ ವಿವೇಕಾನಂದರು ಆ ಬಗ್ಗೆ ಬಹಳಷ್ಟು ಹೇಳ್ತಾರೆ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ, ಏಸು ಸಲ ತಪವಗೈದೇಸು ಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನ್ನು ಮಂಕುತಿಮ್ಮ. ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು, ಅದೊಂದೇ ದಾರಿ. ಅಯ್ಯೋ ಬಿದ್ದೋದ್ನಲ್ಲ ಅಂತ ಹೇಳಿದ್ರೆ ಮತ್ತೇಳು, ಯಾವಾಗಲೂ ಸೋಲು ಅಂತ ಹೇಳ್ತಕ್ಕಂತಹದ್ದು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನ ಹೇಳಲಾಗಿದೆ. ಸೋತಾಗ ಮನಸ್ಸಿನಲ್ಲಿ ಒಂದು ಬಗೆಯ ಹಠ ಉತ್ಪನ್ನ ಆಗಬೇಕು, ನಾಳೆ ಆದರೂ ಗೆದ್ದೇ ಗೆಲ್ತೇನೆ ಅಂತ. ಇದು ಉಪಾಯ. ಆದರೆ ಶ್ರೀರಾಮಕೃಷ್ಣರು ಉಪಾಯವನ್ನು ಹಿಂದೆ ಹಲವಾರು ಹೇಳಿ ಆಗಿದೆ. ಆದರೆ ಇಲ್ಲಿ ಸತ್ಯಾಂಶವನ್ನ, ಒಂದು ಫ್ಯಾಕ್ಟ್, ಒಂದು ಸತ್ಯಾಂಶವನ್ನ, ವಸ್ತುಸ್ಥಿತಿಯನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ಸ್ತಬ್ಧರಾಗಿ ಕೇಳ್ತಾ ಇದ್ದಾರಂತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರದಲ್ಲಿ ಕೇವಲ ಕಾಮದ ಭಯ ಒಂದೇ ಅಲ್ಲ, ಜೊತೆಗೆ ಕ್ರೋಧದ ಭಯವೂ ಇದೆ. ಇಚ್ಛೆಗೆ ಅಡ್ಡಲಾಗಿ ಏನಾದರೂ ಬಂತು ಅಂದ್ರೆ ಒಡನೆಯ ಕೋಪ. ಈ ಕೋಪಕ್ಕೆ ಸಂಬಂಧಪಟ್ಟಂತೆ ಬಹಳ ಜನ ಕೇಳ್ತಾ ಇರ್ತಾರೆ, ಈ ಕೋಪವನ್ನು ಹೋಗಲಾಡಿಸೋದು ಹೇಗೆ ಸ್ವಾಮೀಜಿ ಅಂತ. ಪುಣ್ಯ ಕೋಪ ಮಾಡಿಕೊಂಡೆ ಕೇಳೋದಿಲ್ಲ, ಶಾಂತವಾಗಿ ಕೇಳ್ತಾರೆ. ಅವರಿಗೆ ನಾನು ಹೇಳೋದು, ನೀವು ಶಾಂತವಾಗಿರುವಾಗ ಆಲೋಚನೆ ಮಾಡಿ, ಇನ್ನೊಮ್ಮೆ ಕೋಪ ಬಂದ್ರೆ ನಾನು ಅದನ್ನ ಪ್ರಕಟಪಡಿಸಬಾರದು, ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಕೋಪ ಮಾಡಿಕೊಂಡ್ರೆ ನಾನು ಹಾಸ್ಯಕ್ಕೆ ಗುರಿಯಾಗುತ್ತೇನೆ, ನಾನೊಬ್ಬ ನಾಟಕದ ಪಾತ್ರಧಾರಿಯಾಗ್ತೇನೆ. ಹಾಸ್ಯ ಕೋಪ ಮಾಡುವಾಗ ಅದು ಏನೇನು ಹಾವಭಾವಗಳೆಲ್ಲ ಇರ್ತದೆ, ಹುಬ್ಬು ಗಂಟಿಕ್ತದೆ, ಕಣ್ಣು ಸೊಟ್ಟಗಾಗ್ತಾ ಇರ್ತದೆ, ತುಟಿಗಳು ಸೊಟ್ಟಗಾಗ್ತಾ ಇರ್ತದೆ, ಕೈ ಕಾಲು ಅದರ್ತಾ ಇರ್ತದೆ, ಅಲುಗಾಡ್ತಾ ಇರ್ತದೆ. ಬಗೆ ಬಗೆಯಾದಂತಹ ಹಾವಭಾವಗಳಿಂದ ಅವನು ಹಾಸ್ಯಾಸ್ಪದ ವ್ಯಕ್ತಿಯಾಗುತ್ತಾನೆ. ಆದ್ರಿಂದ ಕೋಪ ನಮ್ಮ ಮಾನವನ್ನು ಕಳೀತದೆ. ಆದ್ರಿಂದ ಮೊದಲೇದಾಗಿ ನಾವು ಅದನ್ನ ಗೆಲ್ಲೇಬೇಕು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ, ಇಂತಹದೊಂದು ಭಯ ಇದೆ. ಬರೀ ಕಾಮಕ್ಕೆ ಮಾತ್ರವೇ, ಕಾಮದಿಂದ ಮಾತ್ರವೇ ಜನ ಸೋಲುವುದಲ್ಲ, ಕ್ರೋಧದಿಂದಲೂ ಕೂಡ ಸೋಲುತ್ತಾ ಇದ್ದಾರೆ. ಶ್ರೀಕೃಷ್ಣ ಇನ್ನೂ ಒಂದು ಮಾತನ್ನು ಹೇಳಿದ್ದಾನೆ, ಮೂರನ್ನ ನರಕದ್ವಾರ ಅಂತ ಕರೆದಿದ್ದಾನೆ. ಕಾಮ, ಕ್ರೋಧ, ಲೋಭ. ಕಾಮ, ಕ್ರೋಧ, ಲೋಭ, ಇವು ಮೂರು ನರಕದ್ವಾರಗಳು ಅಂತ ಹೇಳಿದ್ದಾನೆ. ಮೂರು ವಿಧದ ನರಕದ್ವಾರಗಳು ಅಂತ. ಅದನ್ನ ಮೂರು ಅವತಾರಗಳಲ್ಲಿ ಭಗವಂತ ಸ್ಪಷ್ಟಪಡಿಸಿದ್ದಾನೆ. ರಾಮಾವತಾರದ ಸಂದರ್ಭದಲ್ಲಿ ಆ ರಾವಣ ಕಾಮಕ್ಕೆ ಬಲಿಯಾದದ್ದನ್ನ ತೋರಿಸಿದ. ನರಸಿಂಹಾವತಾರದ ಸಂದರ್ಭದಲ್ಲಿ ಆ ಹಿರಣ್ಯಕಶಿಪು ಕೋಪಕ್ಕೆ ಬಲಿಯಾದದ್ದನ್ನ ತೋರಿಸಿದ. ಕೃಷ್ಣಾವತಾರದ ಸಂದರ್ಭದಲ್ಲಿ ಕೌರವ ರಾಜ್ಯ ಲೋಭದಿಂದ ಹೇಗೆ ಬಿದ್ದ ಅನ್ನೋದನ್ನು ತೋರಿಸಿದ. ಹೀಗೆ ಕಾಮ, ಕ್ರೋಧ, ಲೋಭ ಅಂತ ಹೇಳ್ತಕ್ಕಂತಹದ್ದು ಹೇಗೆ ಮನುಷ್ಯನನ್ನ ಮುಗಿಸಿಬಿಡುತ್ತದೆ. ಭಗವಂತ ಅವತಾರ ತಾಳ್ತಕ್ಕಂತಹದ್ದು ಅನಾದಿಯಾದಂತಹ ತತ್ವಗಳನ್ನ ಲೀಲೆಯ ಮೂಲಕ ತೋರಿಸೋದಕ್ಕೋಸ್ಕರ. ಉದಾಹರಣೆಗೆ ಮಹಾಭಾರತವನ್ನ, ರಾಮಾಯಣವನ್ನ ನಮ್ಮಲ್ಲಿ ಎಷ್ಟು ಜನ ಓದಿಲ್ಲ, ಆದರೂ ಕೂಡ ಟಿವಿನಲ್ಲಿ ಅದನ್ನು ನೋಡಿದಾಗ ಮತ್ತೊಮ್ಮೆ ಅವುಗಳೆಲ್ಲ ನಡೆದಂತೆ ಭಾಸವಾಗಿ ಮನಸ್ಸಿನಲ್ಲಿ ಓದಿದ್ದಕ್ಕಿಂತ ಹೆಚ್ಚು ಪರಿಣಾಮವನ್ನು ಉಂಟು ಮಾಡೋದನ್ನ ನಾವು ಕಂಡಿದ್ದೀವಿ. ಅದನ್ನ ಭಗವಂತ ಟಿವಿ ಮಾಡಕ್ಕೆ ಹೋಗಲಿಲ್ಲ, ಅದನ್ನ ಟಿವಿಯಿಂದ ಪ್ರತ್ಯಕ್ಷವಾಗಿ ನಡೆಸಿ ತೋರಿಸಿದ. ಇವುಗಳೆಲ್ಲ ಇವತ್ತಿಗೂ ನಡೀತಾ ಇವೆ. ಸಣ್ಣ ಸಣ್ಣ ರಾವಣರು, ಸಣ್ಣ ಸಣ್ಣ ಹಿರಣ್ಯಕಶಿಪುಗಳು, ಸಣ್ಣ ಸಣ್ಣ ಕೌರವರು ಇದ್ದಾರೆ. ಹೇಗೆ ಅವರೆಲ್ಲ ಸಮಾಜದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ವ್ಯಕ್ತಿತ್ವವೇ ಇಲ್ಲದ ಹಾಗೆ ಆಗಿಬಿಡ್ತದೆ. ಅವ್ರನ್ನ ಕೇಳುವವರು ಯಾರು? ಅವರವರ ದುರ್ಗುಣಗಳೇ ಅವರವರನ್ನ ನಾಶ ಮಾಡಿಬಿಟ್ಟಿರ್ತದೆ. ಶ್ರೀ ರಾಮಕೃಷ್ಣರು ಈ ಕಾಮದ ಬಗ್ಗೆ, ಈ ಕ್ರೋಧದ ಬಗ್ಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಶ್ರೀರಾಮಕೃಷ್ಣರು ಸಂಸಾರದಲ್ಲಿ ಕೇವಲ ಕಾಮದ ಭಯ ಒಂದೇ ಅಲ್ಲ, ಜೊತೆಗೆ ಕ್ರೋಧದ ಭಯವೂ ಇದೆ. ಇಚ್ಛೆಗೆ ಅಡ್ಡಲಾಗಿ ಏನಾದರೂ ಬಂತು ಅಂದ್ರೆ ಒಡನೆಯೇ ಕ್ರೋಧ ಬಂದ್ಬಿಡ್ತದೆ ಅಂತನೋ ಮಾತನ್ನು ಹೇಳಿದಾಗ ಮಾಸ್ಟರ್ ಮಾಷೆ ಹೇಳಿದ, ಒಮ್ಮೊಮ್ಮೆ ನಮ್ಮ ಮನೆ ಬೆಕ್ಕು ನನ್ನ ಎಲೆಯಿಂದ ಮೀನನ್ನು ಎಳೆದುಕೊಳ್ಳೋದಕ್ಕೆ ತನ್ನ ಕಾಲನ್ನು ನೀಡುತ್ತದೆ. ನಾನು ಸುಮ್ಮನಿದ್ದು ಬಿಡ್ತೇನೆ, ಕೋಪ ಮಾಡಿಕೊಳ್ಳೋದೇ ಇಲ್ಲ ಅಂದ್ಬಿಟ್ಟ ಅಂತೆ. ಅವನೇ ಬರ್ಕೊಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರಂತೆ, ಯಾಕೆ ಹಾಗೆ? ಒಮ್ಮೊಮ್ಮೆ ಅದಕ್ಕೆ ಒಂದು ಎರಡೇಟು ಕೊಟ್ಟರು ಅದೇನು ತಪ್ಪಾಗೋದಿಲ್ಲ. ಸಂಸಾರಿ ಬುಸುಗುಟ್ಟಬೇಕಾಗುತ್ತದೆ, ಆದರೆ ವಿಷವನ್ನು ಮಾತ್ರ ಕಾರಕೂಡುದು. ಆತ ಉದ್ದೇಶಪೂರ್ವಕವಾಗಿ ಯಾರಿಗೂ ತೊಂದರೆ ಕೊಡಕೂಡುದು, ಆದರೆ ಶತ್ರುಗಳಿಂದ ಪಾರಾಗೋದಕ್ಕೆ ಕೋಪಿಸಿಕೊಂಡವನ ಹಾಗೆ ತೋರಿಸಿಕೊಳ್ಳಬೇಕು. ಇಲ್ಲದಿದ್ರೆ ಶತ್ರುಗಳು ತೊಂದರೆ ಕೊಟ್ಟು ಬಿಡ್ತಾರೆ. ಆದರೆ ಸನ್ಯಾಸಿ ಬುಸುಗುಟ್ಟಬೇಕಾಗಿಯೂ ಕೂಡ ಬರೋದಿಲ್ಲ. ನೋಡಿದ್ರ ಎಷ್ಟು ಮಾತುಗಳನ್ನು ಹೇಳಿಬಿಟ್ರೆ ಇಲ್ಲಿ ಸಂಸಾರಿಯಾದಂತಹ ಆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಹೇಳಿದ್ರು ಕೋಪ ತೋರಿಸಿಕೊಳ್ಬಾರದು, ಕೋಪ ಅಂತ ಹೇಳ್ತಕ್ಕಂಥದ್ದು ಒಂದು ಬಂಧನಕಾರಿ, ತೊಂದರೆ ಕೊಡ್ತದೆ ಅಂತ ಹೇಳಿದಾಗ ತನ್ನ ದೊಡ್ಡಸ್ತಿಕೆಯನ್ನು ಮುಂದಿಟ್ಟ. ಬೆಕ್ಕು ಅವನ ಎಲೆಯಿಂದ ಮೀನನ್ನು ತಿನ್ನೋದಕ್ಕೆ ಕಾಲು ಚಾಚಿದಾಗ ಇವನು ಸುಮ್ಮನಿದ್ದಂತೆ. ಇಷ್ಟೇ ಅವನ ದೊಡ್ಡಸ್ತಿಗೆ. ಆ ಬೆಕ್ಕಿಗೆ ಇವನು ಹೊಡಿಲಿಲ್ಲ, ಆ ಬೆಕ್ಕಿನ ಮೇಲೆ ಇವನು ಕೋಪ ತೋರಿಸಲಿಲ್ಲ. ಅದರೊಳಗೇನು ಹೇಳಿಕೊಳ್ಳುವಂತಹದ್ದು ಇಲ್ಲ, ಅದರೊಳಗೇನು ಧೀರ್ತನ ಇಲ್ಲ. ಆದರೆ ಕೆಲ ಸತಿ ಸಜ್ಜನರ ಮುಂದೆ ತಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಸಜ್ಜನಿಕೆಯನ್ನ ತೋರಿಸಿ ಅವರಿಂದ ಮೆಚ್ಚುಗೆಯನ್ನು ಪಡೆಯಬೇಕು ಅಂತ ಒಂದು ಆಸೆ ಹುಟ್ಟುಬಿಡುತ್ತದೆ. ಆಗ ಅವರು ಇಂಥದ್ದನ್ನೆಲ್ಲ ಹೇಳಿಬಿಡ್ತಾರೆ. ಆದರೆ ಶ್ರೀರಾಮಕೃಷ್ಣ ಏನು ಉತ್ತರ ಕೊಡ್ತಾ ಇದ್ದಾರೆ? ಯಾಕೆ ಸುಮ್ಮನಿದ್ಬಿಟ್ಟೆ? ಒಮ್ಮೊಮ್ಮೆ ಅದಕ್ಕೆ ಒಂದು ಎರಡು ಏಟು ಕೊಟ್ಟರು ಕೂಡ ಅದೇನು ತಪ್ಪಾಗೋದಿಲ್ಲ ಅಂತ ಹೇಳಿದ್ದಲ್ಲದೆ ಸಂಸಾರಿ ಬುಸುಗುಟ್ಟಬೇಕಾಗುತ್ತದೆ. ಪ್ರತಿಕ್ರಿಯೆ ತೋರಿಸುವಂತಹ ಸಂದರ್ಭದಲ್ಲಿ, ತೋರಿಸಲೇಬೇಕಾದಂತಹ ಸಂದರ್ಭದಲ್ಲಿ ತೋರಿಸಲೇಬೇಕು ಅನ್ನೋದನ್ನ ಶ್ರೀರಾಮಕೃಷ್ಣ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಂಸಾರಿಗಳು ಉಭಯ ಸಂಕಟಕ್ಕೆ ಗುರಿಯಾಗುತ್ತಾರೆ. ಒಂತರಹ ಆದರ್ಶಗಳನ್ನು ಜೀವನಕ್ಕೆ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಹೇಗೆ ಮಾಡೋದು, ಉಭಯ ಸಂಕಟದ ಪರಿಸ್ಥಿತಿ ಒದಗಿಬಿಡ್ತದೆ. ಧರ್ಮ ಸೂಕ್ಷ್ಮ, ಅವರಿಗೊಂದು ಧರ್ಮ ಸೂಕ್ಷ್ಮ ಒಂದು ಬರ್ತದೆ. ಆ ಬಲರಾಮ್ ಬೋಸಿಗೆ ಒಂದ್ಸತಿ ಧರ್ಮ ಸೂಕ್ಷ್ಮ ಬಂದಿತ್ತಲ್ಲ, ತಿಗಣೆ ಕಚ್ಚೋದಕ್ಕೆ ಶುರು ಮಾಡಿದೆ. ಒಂದೇ ಸವನೆ ರಾತ್ರಿ ಈ ಬಲರಾಮ್ ಬೋಸ್ಗೆ ತಿಗಣೆ ಕಾಟ, ಅದನ್ನು ಕೊಲ್ಲಬೇಕೋ ಬೇಡುವ ಅಂತ ಧರ್ಮ ಸೂಕ್ಷ್ಮ ಅವನಿಗೆ. ಯಾತಕ್ಕೆ ಅಂದ್ರೆ ಅವನು ವೈಷ್ಣವ. ವೈಷ್ಣವರಲ್ಲಿ ಮುಖ್ಯವಾಗಿ ಜೈನರಲ್ಲೂ ಕೂಡ ಅಹಿಂಸೆ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಧಾನವಾದಂತಹ ಗುಣ. ಸರ್ವ ಜೀವರಲ್ಲಿ ಒಂದು ಬಗೆಯ ದಯೆ ಇರಬೇಕು ಅಂತ ಅವರ ತತ್ವ. ಈಗ ಆ ತಿಗಣಿನ ಕೊಲ್ಲಬೇಕೋ ಬೇಡುವ, ಅದು ಕೂಡ ಒಂದು ಕೊಂದ್ರಾಯ್ತೆ ಸಾಲ ಸಾಲಾಗಿ ಬರ್ತಾ ಇರುತ್ತವೆ. ಅಷ್ಟು ಜೀವಗಳನ್ನ ನಷ್ಟ ಮಾಡಬೇಕಲ್ಲ, ಹಿಂಸೆ ಆಗೋದಿಲ್ವೇ, ಜೀವಹಾನಿ ಆಗೋದಿಲ್ವೇ ಅಂತನ್ನುವ ಒಂದು ಧರ್ಮ ಸೂಕ್ಷ್ಮ ಈ ಬಲರಾಮ್ ಬೋಸನ ತಲೆಯೊಳಗೆ. ಆದರ್ಶವನ್ನು ತೆಗೆದುಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಈ ಬಗೆಯ ಧರ್ಮ ಸೂಕ್ಷ್ಮಗಳು ಸಹಜವಾಗಿ ಬರುತ್ತವೆ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗೆ ಧರ್ಮಸೂಕ್ಷ್ಮ ಬಂದಾಗ ಸುಮ್ಮನಿರೋದಕ್ಕಾಗೋದಿಲ್ಲ, ಯೋಚನೆ ಮಾಡ್ತಾನೆ ಮೊದಲು, ಉತ್ತರ ಹೊಳೆಯೋದಿಲ್ಲ. ಆಗ ತಮಗೆ ಪರಿಚಯಸ್ಥರಾದಂತಹ ಸಜ್ಜನರ ಬಳಿಗೆ ಹೋಗುವಂತಹ ಕಾರ್ಯಕ್ರಮ ಇಟ್ಕೊಂಡಿರ್ತಾನು. ಹತ್ತಿರದಲ್ಲಿರತಕ್ಕಂತಹ ಸಜ್ಜನರು, ಈಗ ಶ್ರೀರಾಮಕೃಷ್ಣೇ ಅವರಿಗೆ ದಾರಿ ತೋರ್ಬೇಕಾದ, ಬಹಳ ಪ್ರಾಣ ಸಂಕಟದಲ್ಲಿ ಇದ್ದಾನು ಅವನೀಗ, ದಾರಿ ತೋರ್ಬೇಕಾಗಿದೆ. ಶ್ರೀರಾಮಕೃಷ್ಣ ಬರ್ತಾನೆ ಬಹಳ ರಭಸದಿಂದ. ಸಂಜೆ ಹೊತ್ತು ಬಂದಿದ್ದಾನೆ ಶ್ರೀರಾಮಕೃಷ್ಣ ಕೋಣೆಗೆ. ಶ್ರೀರಾಮಕೃಷ್ಣ ಕೋಣೆಯಲ್ಲಿ ಸೊಳ್ಳೆ ಪರದೆಯನ್ನು ಬಿಚ್ಚಲಾಗಿತ್ತು, ಅದರೊಳಗಡೆ ನಾಲ್ಕು ಸೊಳ್ಳೆಗಳು ಸೇರ್ಕೊಂಡು ಬಿಟ್ಟಿತ್ತು. ಈಗೀಗೇನು ಆಗಿನ ಕಾಲದ ಸೊಳ್ಳೆಗಳು ಕೂಡ ಸೊಳ್ಳೆ ಪರದೆ ಒಳಗಡೆ ಹೋಗೋದು ಕಲ್ತ್ಕೊಂಡ್ಬಿಟ್ಟಿವೆ. ಈಗೀಗಂತೂ ಇನ್ನೂ ಚುರುಕು, ಆ ಸೊಳ್ಳೆ ಪರದನ ಎತ್ತಿ ನಾವು ಒಳಗಡೆ ಹೋಗೋ ಹೊತ್ತಿಗೆ ನಮ್ಮ ಜೊತೆಯಲ್ಲೇ ಅನುಸರಿಸಿಕೊಂಡು ಬಂದ್ಬಿಡುತ್ತವೆ ಅವುಗಳು. ಸೊಳ್ಳೆ ಪರದೆ ಒಳಗಡೆ ಸೇರ್ಕೊಳ್ತಾರೆ ಇವರು, ಅಲ್ಲಿ ಒಳಗಡೆ ಹೋದ್ರೆ ಮಾತ್ರ ನಮ್ಗೆ ಊಟ ಸಿಗೋದು ಅಂತ ಹೇಗೆ ಅರ್ಥ ಮಾಡ್ಕೊಳತ್ವಿ. ಅದಕ್ಕೆ ತಲೆನೇ ಇಲ್ಲ, ಈ ಕಡೆ ಬರೀ ಮೈ, ಆ ಕಡೆ ಒಂದು ಸೊಂಡ್ಲು ಚುಚ್ಚೋದಕ್ಕೆ, ಯೋಚನೆ ಮಾಡೋಕ್ಕೆ ಜಾಗವೇ ಇಲ್ಲ ಅಲ್ಲಿ. ಅಂಥದ್ರಲ್ಲಿ ಅಷ್ಟು ಬುದ್ಧಿ ಉಪಯೋಗಿಸ್ತದೆ, ಏನು ಭಗವಂತನ ಸೃಷ್ಟಿ ಅಂತ ನಮಗೆ ಆಶ್ಚರ್ಯವಾಗದೆ ಇರೋದೇ ಇಲ್ಲ. ಅಂತೂ ಶ್ರೀರಾಮಕೃಷ್ಣ ಆ ಸೊಳ್ಳೆ ಪರದೆ ಒಳಗಡೆ ಸೊಳ್ಳೆ ಸೇರ್ಕೊಂಡಿತ್ತಂತೆ, ಒಂದೊಂದಾಗಿ ಅವರು ಹೊಡಿತಾ ಇದ್ರಂತೆ, ಅದನ್ನ ಸಾಯಿಸ್ತಾ ಇದ್ರು. ಬಲರಾಮ್ ಬೋಸ್ ಹೋಗಿ ನೋಡಿದ, ಶ್ರೀರಾಮಕೃಷ್ಣರು ಪ್ರಾಣಹತ್ಯಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಲರಾಮ್ ಪ್ರಶ್ನೆ ಕೇಳಲೇ ಇಲ್ಲ, ವಾಪಸ್ ಮನೆಗೆ ಬಂದವನೇ ಎಷ್ಟು ಹೆಚ್ಚು ಪ್ರಮಾಣದಲ್ಲಿ ಸಾಯಿಸಬೇಕು ಸಾಯಿಸಿದ್ದಂತೆ, ರಕ್ತ ಕಂಡು ಹೆದರಲಿಲ್ಲ. ಇಂತಿಂತಹ ವಿಷಯಗಳಲ್ಲೆಲ್ಲ ಧರ್ಮಸೂಕ್ಷ್ಮ ಬಂದು ನಮ್ಮನ್ನು ಕಾಡುವಂತೆ ಆಗಿಬಿಟ್ರೆ ಮುಖ್ಯವಾದದ್ದನ್ನು ಪಾಲಿಸೋದಕ್ಕೆ ಸಾಧ್ಯವಾಗದೆ ಸಣ್ಣ ಪುಟ್ಟ ವಿಷಯಗಳಲ್ಲೇ ಸಿಕ್ಕಾಕೊಂಡು ಬಿಡ್ತೇವೆ. ಆದ್ರಿಂದ ಇವುಗಳನ್ನೆಲ್ಲ ಒಂದೊಂದು ಸೂಚನೆಯಾಗಿ ತೆಗೆದುಕೊಂಡು, ಸಂಕೇತವಾಗಿ ತೆಗೆದುಕೊಂಡು ನಮ್ಮ ಜೀವನದಲ್ಲಿ ನಮಗೆ ತೊಂದರೆ ಕೊಡತಕ್ಕಂತಹ ದುಷ್ಟರನ್ನ ಹತೋಟಿಯಲ್ಲಿ ಇಡುವಂತಹ ಪ್ರಯತ್ನ ನಾವು ಮಾಡಬೇಕಾಗ್ತದೆ ಅಂತನ್ನುವ ಪಾಠವನ್ನು ಇಲ್ಲಿ ಕಲಿತುಕೊಳ್ಳಬಹುದಾಗುತ್ತೆ. ಸಂಸಾರಿ ಬುಸುಗುಟ್ಟಬೇಕಾಗ್ತದೆ, ಜೋರಾಗಿರಬೇಕು, ನಮ್ಮನ್ನ ಹೇಗಂದ್ರೆ ಹಾಗೆ ದುರುಪಯೋಗ ಪಡಿಸಿಕೊಳ್ತಕ್ಕಂತಹ ಜನ ಸುತ್ತಮುತ್ತ ಇರ್ತಾರೆ. ಅದಕ್ಕೆ ಸಾಧುವಾಗಬೇಕೇ ವಿನಃ ಮಂಕನಾಗಬಾರದು, ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣ ನಿಜ, ಆದರೆ ಮಂಕನಾಗಬೇಕು ಅಂತ ಹೇಳಿದಾರೇನು, ಬುದ್ಧಿಗೇಡಿಯಾಗಿ ವರ್ತಿಸಬೇಕು ಅಂತ ಹೇಳಿದಾರೇನು, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂಸಾರಿ ಆದವನು ಬುಸುಗುಟ್ಟಬೇಕಾಗುತ್ತದೆ, ಆದರೆ ವಿಷ ಮಾತ್ರ ಕಾರಬಾರದು. ವಿಷ ಕಾರದ್ರೆ ಎದುರುಗಡೆ ಸತ್ತೋಗ್ತಾನೆ ಮನುಷ್ಯ, ಆದರೆ ತೆಗೆದುಕೊಳ್ಳುವ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದರೆ ಮನುಷ್ಯರ ವಿಷಯದಲ್ಲಿ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವಾಗ ಆ ತಿಗಣೆ ಕೊಂದ ಹಾಗೆ ಇವ್ರನ್ನ ಕೊಂದಾಗೋದಕ್ಕಾಗೋದಿಲ್ಲ ಅಲ್ವೇ? ಅಥವಾ ಸೊಳ್ಳೆ ಕೊಂದ ಹಾಗೆ ಮನುಷ್ಯರನ್ನು ಕೊಲ್ಲೋದಕ್ಕಾಗೋದಿಲ್ಲ. ಅಲ್ಲೇನು ಮಾಡಬೇಕು? ಬುಸುಗುಟ್ಟಬೇಕು. ತೋಟಕ್ಕೆ ಹಸು ಬರದಂತೆ ಬೇಲಿ ಹಾಕಬೇಕೆ ವಿನಃ ಆ ಹಸುವಿನ ಕಾಲು ಬರೆಯೋದಲ್ಲ. ಅಥವಾ ಹೋ ಹೋ ಅಂತ ಶಬ್ದ ಮಾಡಿ ಓಡಿಸ್ಬೇಕೆ ವಿನಃ ಅದಕ್ಕೆ ಬಡಿಯೋದಲ್ಲ. ಇದೊಂದು ಅದ್ಭುತವಾದಂತಹ ಸಲಹೆ. ಎಚ್ಚರಿಕೆ ವಹಿಸಬೇಕು, ಎಚ್ಚರಿಕೆ ಕೊಡಬೇಕು. ನಮಗೆ ಇತರರಿಂದ ಹಾನಿ ಆಗ್ತಾ ಇದ್ರೆ ಏಯ್ ನೋಡ್ಕೋ ನನಗೆ ತೊಂದರೆ ಆಗ್ತಾ ಇದೆ, ಇನ್ನೊಂದ್ಸತಿ ಮಾಡಿದ್ರೆ ನೋಡ್ಕೋ ನೋಡ್ಕೋ ನೋಡಿದ್ರಲ್ಲೇ ಇರಬೇಕೆ ವಿನಃ ಮಾಡಕ್ ಹೋಗ್ಬಾರ್ದು. ಉದ್ದೇಶಪೂರ್ವಕವಾಗಿ ಯಾರಿಗೂ ತೊಂದರೆ ಕೊಡಕೂಡುದು. ತೋರಾಣಿಕೆಯ ಕೋಪ ಇರಬೇಕು ಅಂತ ಇನ್ನೊಂದು ಪಾಠ. ತೋರಾಣಿಕೆಯ ಕೋಪ ಹೇಗೆ ಮಾಡೋದು? ಕೋಪ ಅಂತನ್ನೋದು ಪ್ರಾರಂಭ ಆಗುವ ಹೊತ್ತಿಗೆ ನಾವು ಅದು ಒಂದೇ ಆಗ್ಬಿಡ್ತೀವಿ. ನಮ್ಗೆ ಅವಸ್ಥೆ ಅದು. ಕೋಪವೇ ಬೇರೆ, ನಾವೇ ಬೇರೆ ಆಗ್ಬೇಕು. ಈ ಶರ್ಟೇ ಬೇರೆ, ನಮ್ಮ ಶರೀರವೇ ಬೇರೆ ಅಂತಿಲ್ವೇ? ಆ ರೀತಿಯಲ್ಲಿ ನಾವು ಕೋಪವನ್ನು ನಡೆಸಿದಕ್ಕೆ ಕೂತಿದ್ವಿ, ಕಲಿ ಕಲ್ತ್ಕೊಳ್ಬೇಕು ಅಂತ ಇಲ್ಲಿ ಶ್ರೀರಾಮಕೃಷ್ಣರು ಕೊಡ್ತಾರೆ. ಇದು ಬಹಳ ಬಹಳ ಸಾಧ್ಯ. ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಅಭ್ಯಾಸ ಮಾಡೋದಕ್ಕೆ. ಸ್ವಾಮಿ ಯತೀಶ್ವರಾಮ್ಜಿ ಅವರು ಹೇಳ್ತಾ ಇದ್ರು, ನಿನ್ನ ಮುಖವಾಡ ಯಾವ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಯಾರಂದ್ರೂ ಅವರು ನಿನ್ನನ್ನು ದುರುಪಯೋಗ ಪಡಿಸಿಕೊಳ್ಳುವಂತೆ ಇರಬಾರದು ಅಂತ. ನಗ್ತಾ ಇರಬೇಕು, ನಿಜ ಮುಗಳು ನಗ್ತಾ ಇರಬೇಕು, ಮಂದಹಾಸಭರಿತನಾಗಿರ್ಬೇಕು. ಆದರೆ ದುಷ್ಟ ಬಂದು ಆ ಮುಖವನ್ನ ಶಾಂತ ಗಂಭೀರ ಶಾಂತ ಪ್ರಸನ್ನ ವದನವನ್ನ ದುರುಪಯೋಗ ಪಡಿಸಿಕೊಂಡು ಏನಾದರೂ ಚೇಷ್ಟೆ ಮಾಡೋದಕ್ಕೆ ಬಂದಾಗ ಅದೇ ಮುಖದ ವರ್ಚಸ್ಸನ್ನ ಗಡಸಾಗಿ ಮಾಡಿಕೊಂಡ್ರಾಯ್ತು ಅಷ್ಟೇನೆ. ಸುಮ್ಮನೆ ಒಂದ್ಸರ್ತಿ ಕಣ್ಣು ಹೀಗೆ ಗಟ್ಟಿಯಾಗಿ ಬೀರದ ಅಂತಾದ್ರೆ ಆಯ್ತು, ದುರುಗೊಟ್ಕೊಂಡು ನೋಡ್ದ ಅಂತ ಹೇಳಿದ್ರೆ ಆಯ್ತು, ಸಂಪೂರ್ಣ ವ್ಯತ್ಯಾಸ. ಅಲ್ಲಿ ವಾತಾವರಣ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತೆ. ಆದರೆ ಕಣ್ಣು ಮಾತ್ರ ಬಿರುಗಣ್ಣಾಗಿರುತ್ತದೆ ವಿನಃ ಮನಸ್ಸು ಆ ರೀತಿಯಲ್ಲಾಗಿರ್ಬೇಕಾಗಿಲ್ಲ. ಯಾಕೆಂತಂದ್ರೆ ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕಾಗ್ತದೆ. ಮನಸ್ಸಿನ ಸಮತೋಲವನ್ನು ನಾವು ಕಳೆದುಕೊಂಡಾಗ ಸಮತ್ವಂ ಯೋಗ ಉಚ್ಚತೆ, ಆ ಸಮತ್ವವನ್ನು ಕಳೆದುಕೊಂಡಾಗ ನಮ್ಮ ಯೋಗ ಹೊರಟೋಗ್ಬಿಡುತ್ತಲ್ಲ. ಆದ್ರಿಂದ ನಾಟಕ ಆಡೋದು ಕಲಿಬೇಕು. ನಾಟಕದಲ್ಲಿ ಟೈಗರು ವರದಾಚಾರ್ಯರು ಅಂತ ಹೇಳ್ತಕ್ಕಂಥವರು ಹಿರಣ್ಯಕಶಿಪಿನ ಅವತಾರ ತಾಳಿ ಬಂದ್ರೆ, ಪಾರ್ಟ್ ಹಾಕೊಂಡು ಬಂದ್ರೆ, ಅಥವಾ ಇಂಥ ಅಂತಹ ದುಷ್ಟ ಪಾತ್ರಧಾರಿಯಾಗಿ ರಂಗಮಂಟಪದ ಮೇಲೆ ಬಂದ್ರೆ ಭಯಂಕರವಾಗಿ ಕಾಣಿಸ್ತಾ ಇದ್ರಂತೆ. ಬಹುಶಃ ಆ ಹಿರಣ್ಯಕಶಿಪು ಇವನ ಮುಂದೆ ಹೆದರ್ಕೊಳ್ತಾ ಇದ್ದೇನು. ಆದರೆ ವೇಷ ಬಿಚ್ಚಿ ಇತ್ತ ಕಡೆಗೆ ಬಂದ್ರೆ ಮಗುವಿನಂತಹ ಮನುಷ್ಯ ಆತ ಅಂತ ಕೀರ್ತಿ ಉಂಟು. ಸಾಮಾನ್ಯವಾಗಿ ಖಳನಾಯಕರ ಪಾತ್ರವನ್ನು ವಹಿಸತಕ್ಕಂಥವರು ನಾವು ಗಮನಿಸಿದ ಹಾಗೆ ಅವರು ನಿತ್ಯ ಜೀವನದಲ್ಲಿ ಮಗುವನಾಗೆ ಇರ್ತಾರೆ. ಇಂಥದ್ದೊಂದು ಆಗೋದಕ್ಕೆ ಸಾಧ್ಯ ಇದೆ. ನಾಟಕ ಗಂಭೀರ ಪಾತ್ರಧಾರಿ ಆಗೋದಕ್ಕೆ ಕಲ್ತ್ಕೊಳ್ಬೇಕು. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಯಾರಿಗೂ ತೊಂದರೆ ಕೊಡಕ್ಕೆ ಹೋಗಬೇಕಾಗಿಲ್ಲ, ಉದ್ದೇಶಪೂರ್ವಕವಾಗಿ ಕೋಪ ಮಾಡಿಕೊಳ್ಬೇಕಾಗೂ ಇಲ್ಲ. ಆದರೆ ಶತ್ರುಗಳಿಂದ ಪಾರಾಗುವುದಕ್ಕೋಸ್ಕರ ಕೋಪಿಸಿಕೊಂಡವನ ಹಾಗೆ ತೋರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಶತ್ರುಗಳು ತೊಂದರೆ ಕೊಟ್ಟು ಬಿಡ್ತಾರೆ. ಆದರೆ ಸನ್ಯಾಸಿ ಉಸುಗೊಡ್ಬೇಕಾಗಿಯೂ ಬರುವುದಿಲ್ಲ. ರೆಸಿಸ್ಟ್ ನಾಟ್ ಈವಿಲ್ ಅಂತ ಯೇಸು ಕ್ರಿಸ್ತ ಹೇಳ್ತಾನೆ ಸನ್ಯಾಸಿಗಳಿಗೆ. ಎಷ್ಟು ಸತ್ಯ ನಮ್ಮನ್ನು ಯಾರಾದರೂ ಮೋಸ ಮಾಡಿದ್ರು ಕೂಡ ನಾವು ಅವನಿಗೆ ಶಾಪ ಹಾಕಬಾರದು. ಸನ್ಯಾಸಿಗೆ ಏನು ಮೋಸ ಮಾಡೋಕ್ಕೆ ಅವಕಾಶ ಇದೆ? ಸನ್ಯಾಸಿ ಹತ್ರ ಏನಿದೆ? ನಿಜ ಸನ್ಯಾಸಿ ಹತ್ರ ಏನೂ ಇಲ್ಲ. ಅದು ಪರಿವ್ರಾಜಕ ಸನ್ಯಾಸಿ ಹತ್ರ ಮಾತ್ರ ಏನೂ ಇಲ್ಲ. ಆದರೆ ಈ ತರ ಮಠ ಕಟ್ಕೊಂಡು ಸನ್ಯಾಸಿಗಳ ಹತ್ರ ಕಾಣಿಕೆ ಹಾಕಿರ್ತಾರಲ್ಲ ಎಲ್ಲ ಜನ, ಅದು ಇದು ವಸ್ತುಗಳೆಲ್ಲ ಇರುತ್ತವೆ ಮಠ ಅಂತ ಹೇಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಸ್ವಲ್ಪ ಮೋಸ ಮಾಡೋದಕ್ಕೆ ಸಾಧ್ಯ ಇದೆ. ಮೊನ್ನೆ ತಾನೇ ಮೋಸ ಆಯ್ತು ನನಗೊಂದು ಮೋಸ. ನಾನು ಬಹಳ ಎಚ್ಚರ, ಮೋಸ ಆಗೋದಕ್ಕೆ ಬಿಡೋದೇ ಇಲ್ಲ ನಾನು. ಹಾಗಂತ ಅವ್ರನ್ನೇನು ಬೈಯೋದಕ್ಕೆ ಹೋಗೋದಿಲ್ಲ, ಆ ವಿಚಾರ ಬೇರೆ. ಯಾಕೆ ಮೋಸ ಹೋಗಬೇಕು? ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಆಗಲಿ, ಮೋಸ ಯಾತಕ್ಕೆ ಹೋಗಬೇಕು ಅಂತನ್ನುವ ಎಚ್ಚರಿಕೆಯಿಂದ ನಾನು ಇರುವವನು. ಒಂದು ತಿಂಗಳ ಹಿಂದೆ ಒಬ್ಬ ಸಭ್ಯ ವ್ಯಕ್ತಿ, ಯಾವುದೋ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅಂತ ಅವನು ಹೇಳ್ಕೊಂಡ, ನೋಡಿದ್ರು ಹಾಗೆ ಕಾಣ್ತಾನೆ. ಸರಿಯಾದ ವೇಷಭೂಷಣ, ಮುಖಭಾವವು ಕೂಡ ಸರಿಯಾದ ರೀತಿಯಲ್ಲಿಯೇ ಇತ್ತು. ಬಹಳ ವಿನಯದಿಂದ ಬಂದು ಹೇಳಿದ, ಸ್ವಾಮೀಜಿ ನಿಮ್ಮ ಹಾಡುಗಳನ್ನೆಲ್ಲ ಕೇಳಬೇಕು ಅಂತ ನನಗೆ ಬಹಳ ಆಸೆ, ಅಲ್ಲಿ ಹೆಚ್ಚಿನ ಹಾಡುಗಳನ್ನೆಲ್ಲ ಕೊಂಡುಕೊಂಡಿದ್ದೇನೆ, ಅಲ್ಲಿ ಇಲ್ಲ, ಬೇರೆ ಟೇಪ್ಗಳು ಯಾವುದೂ ಇಲ್ಲ, ನಿಮ್ಮ ಹತ್ರ ಯಾವುದಾದ್ರೂ ಇದ್ರೆ ಅಂತಂದ. ಆಗ ಅವನ ಅದೃಷ್ಟಕ್ಕೆ ನನ್ನ ದುರದೃಷ್ಟಕ್ಕೆ ಒಂದು ಹೊಸ ಟೇಪ್ ಅನ್ನ ರೆಕಾರ್ಡ್ ಮಾಡಿ ಕೆಲವು ಪ್ರತಿಗಳನ್ನ ನನ್ನ ಕೋಣೆಯಲ್ಲಿ ಇಟ್ಕೊಂಡಿದ್ದೆ, ಯಾರಾದರೂ ವಿಶ್ವಾಸ ಪಾತ್ರರು ಕೇಳಿದ್ರೆ ಕೊಡೋದಕ್ಕೋಸ್ಕರ. ಎಲ್ರಿಗೂ ಕೊಡಬೇಕಾದ್ರೆ ದೊಡ್ಡ ಮೆಷಿನಿಗೆ ಕೊಟ್ಟು, ಅದು ದೊಡ್ಡ ಕತೆ, ಅದು ಬೇರೆ ವಿಚಾರ. ಅದು ಒಂದು ನಾಲ್ಕು ಟೇಪ್ಗಳು ನನ್ನ ಹತ್ರ ಇದ್ವು, ಒಳ್ಳೆ ಟೇಪು, ಇಂಪೋರ್ಟೆಡ್ ಅಂದ್ರೆ ಅಮೆರಿಕದ ಕಡೆಯಿಂದ ಬಂದಿತ್ತು. ಸರಿಯಾದ ರೀತಿಯಲ್ಲಿ ಕೇಳಿ ಅಂತ ಒಳ್ಳೆ ಟೇಪ್ನಲ್ಲೇ ರೆಕಾರ್ಡ್ ಮಾಡಿ ಇಡಲಾಗಿತ್ತು. ನಾನು ಹೇಳಿದೆ, ನೋಡಿ ಇದೊಂದು ಟೇಪ್ ಇದೆ, ಆದರೆ ಇದನ್ನು ಹ್ಯಾಕ್ ಕೊಡೋದು, ಮೊದಲನೇ ಸಲ ಪರಿಚಯ ಅವನದು, ಪರಿಚಯ ಅಲ್ಲ, ಪರಿಚಯ ಇಲ್ಲ, ಮೊದಲನೇ ಸಲ ಬಂದು ಮಾತಾಡಿದ್ದ ಆತ. ನಾನು ಹೀಗೆ ಕೈಯಲ್ಲಿ ಹಿಡ್ಕೊಂಡಿದ್ದೆ, ಅದನ್ನೇನಾದರೂ ಅವನು ಕೊಂಡ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ. ಏನು ಎಂಥದ್ದು ಅಂತ ಅವನಿಗೆ ಹೇಳಲಿಲ್ಲ, ಅವನೇ ಹೇಳಲಿ ಅಂತ. ಆತ ಹೇಳ್ದ, ಸ್ವಾಮೀಜಿ ನಮ್ಮ ಸ್ನೇಹಿತರೊಬ್ಬರು ಇಲ್ಲೇ ಇದ್ದಾರೆ, ಅವ್ರ ಹತ್ರ ದೊಡ್ಡ ಮೆಷಿನ್ ಇದೆ, ಕಾಪಿ ಮೆಷಿನ್ ಇದೆ, ಅದರ ಪ್ರತಿಯನ್ನ ತೆಗೆದು ನಿಮಗೆ ವಾಪಸ್ ತಂದು ಕೊಡ್ತೇನೆ ಅಂತಂದ. ಏನೋ ಪಾಪ ಇರಬಹುದು ಅಂತ ನಂಬಿದೆ, ನಮಗೆ ನಂಬಿ ಅಭ್ಯಾಸ ಇದೆಯಲ್ಲ, ಯಾತಕ್ಕೆ ನಂಬದೇ ಇರೋದು ಅಂತ. ಅವನು ಸಾಕ್ಷಾತ್ ಒಳ್ಳೆ ಜೆಂಟಲ್ಮನ್ ಆಗಿ ಕಾಣ್ತಾ ಇದ್ದರಿಂದ ಟೇಪನ್ನು ಕೊಟ್ಟೆ, ತಗೊಂಡು ಹೋದ. ಹೋಗೋತಿ ಅವನನ್ನೇ ನೋಡಿದೆ, ಏನಾದರೂ ನನ್ಗೆ ಗೊತ್ತಾದೀತೋ ಇವನು ವಾಪಸ್ ತಂದು ಕೊಡುವನೋ ಅಲ್ವೋ ಅಂತ ಹೇಳ್ತಕ್ಕಂಥ ಸುಳಿವು ಏನಾದರೂ ಸಿಕ್ಕೀತೋ ಅಂತ ನೋಡಿದೆ. ಇಲ್ಲ, ಆಗಲೂ ಕೂಡ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದ ಅವನು. ನೋಡಿ ಸತ್ಯ ಹೇಳ್ತೇನೆ, ಇವತ್ತಿಗೂ ಅವನು ಪತ್ತೆ ಇಲ್ಲ. ನಾನು ಮನಸ್ಸಿನಲ್ಲಿ ನಕ್ಕೆ, ನಗ್ತಲೇ ಇದ್ದೇನೆ, ಎಲ್ಲ ಎಲ್ಲ ಅಂತಂದ್ಕೊಂಡೆ. ಇರಲಿ, ಏನು ತೊಂದರೆ ಇಲ್ಲ, ನಾನೇನು ಬೇಜಾರು ಮಾಡಿಕೊಳ್ಳಿಲ್ಲ, ನಂದೇನೂ ಹೋಗಲೇ ಇಲ್ಲ, ಅವನದ್ದು ಅವನು ತಗೊಂಡ ಅಷ್ಟೇನೆ, ಅವನಿಗೆ ಶಾಪ ಹಾಕಲೂ ಇಲ್ಲ. ಮನಸ್ಸಲ್ಲಿ ಕಿಂಚಿತ್ತೂ ಕೂಡ ಅವನ ಮೇಲೆ ಬೇಜಾರು ಮಾಡಿಕೊಳ್ಳಿಲ್ಲ, ಅವನಿಗೆ ಕೆಟ್ಟದಾಗಬೇಕು ಇತ್ಯಾದಿ, ಎಂಥ ಮನುಷ್ಯ ಇವನು, ಹಾಗೆ ಹೀಗೆ ಎಂಥದ್ದು ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ನಾನು ಸನ್ಯಾಸಿ, ಎಲ್ಲರೂ ನನ್ನಿಂದ ಏನು ಬೇಕಾದ್ರೂ ತಗೊಂಡು ಹೋಗಲಿ, ನಂದೇನು ಹೋಗೋದೇ ಇಲ್ಲ, ನನಗೆ ಬೇಕಾದದ್ದು ನನ್ನ ಹತ್ರ ಇದೆ, ಅದನ್ನ ಅದನ್ನು ಕೂಡ ಯಾರಾದ್ರೂ ತಗೊಂಡು ಹೋದ್ರೆ ಅದು ಕಡಿಮೆ ಆಗುವಂತಹದ್ದೇ ಅಲ್ಲ, ಅಂಥದ್ದೇ ನನ್ನ ಹತ್ರ ಇರುವಾಗ ಇದೆಲ್ಲ ಯಾತಕ್ಕೆ. ಆದ್ರಿಂದ ನಾನು ಪ್ರತಿಕ್ರಿಯೆ ತೋರಿಸೋದಕ್ಕೆ ಹೋಗಲೇ ಇಲ್ಲ, ಮತ್ತು ಹೋಗುವುದೂ ಇಲ್ಲ. ಇದನ್ನು ಕೂಡ ಸಾರ್ವಜನಿಕವಾಗಿ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಒಬ್ಬ ಆಕೆ ಬಂದು, ಅವರು ರೆಗ್ಯುಲರ್ ಆಗಿ ಬರ್ತಕ್ಕಂಥವರು, ಆದರೆ ನಮ್ಮನ್ನು ಮಾತ್ರ ನೋಡಕ್ ಬರೋದಿಲ್ಲ, ಅವರಿಗೆ ನಾಚಿಕೆ ಅಥವಾ ಭಯ ಇರಬಹುದು. ಅವತ್ತು ಮಾತ್ರ ನೇರವಾಗಿ ಬಂದು ನನ್ನ ಮುಂದೆ ನಿಂತು, ನನ್ನ ಮುಖ ಮಾತ್ರ ನೋಡದೆ ಎಲ್ಲೋ ನೋಡಿಕೊಂಡು ಒಂದೇ ಸವನೆ ಹೇಳಿದರು. ಮಹಿಳೆ, ಸ್ವಾಮೀಜಿ ನೀವು ಯಾತಕ್ಕೆ ನನಗೆ ದಿನ ಕನಸಲ್ಲಿ ಬಂದ್ಬಿಟ್ಟು ಬೈತೀರಿ? ನೀವು ಬಹಳ ಒಳ್ಳೆಯದು ಮಾಡಿದಂತ, ನೀವು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದಂತೆ, ನೀವು ಒಳ್ಳೇದು ಮಾಡೋದಕ್ಕೋಸ್ಕರವೇ ಪ್ರಾರ್ಥನೆ ಮಾಡ್ತಿರಂತೆ, ಹಾಗಿರುವಾಗ ನನಗೆ ಮಾತ್ರ ಇದೆಯಾರ ಯಾತಕ್ಕೆ, ಯಾತಕ್ಕೆ ನೀವು ಬೈತಾ ಇದ್ದೀರಿ? ತುಂಬಾ ಜನ ಬೇರೆ ಬರ್ತಾ ಇದ್ದಾರೆ, ಅಲ್ಲಿ ಯಕ್ಷಗಾನಕ್ಕೋ ಏನೋ ತಯಾರಿ ನಡೀತಾ ಇದೆ ಆ ದಿವಸ ಅಂತ ಕಾಣುತ್ತೆ. ಅವತ್ತು ನಾನು ಯಾರು ಏನು ಉತ್ತರ ಕೊಡ್ಬೇಕೀಗ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ತಕ್ಷಣ ಅವರಿಗೆ ಅರ್ಜೆಂಟ್ ಆಗಿ ಒಂದು ಉತ್ತರ ಕೊಟ್ಟೆ. ನೋಡಿ, ಅದು ನಿಮ್ಮ ಮನಸ್ಸಿನ ಭ್ರಮೆ ಅಷ್ಟೇನೆ. ಆ ಭ್ರಮೆ ಅಂತ ಹೇಳ್ತಕ್ಕಂಥದ್ದೇ ಕನಸಿನ ರೂಪದಲ್ಲಿ ಬಂದ್ಬಿಟ್ಟು ನಿಮಗೆ ಆ ಥರ ಕಾಣಿಸ್ಕೊಳ್ತಾ ಇದೆ ಅಷ್ಟೇನೆ. ನಾನು ಆ ಥರ ಮಾಡಿ ಏನು ಅಂತ ಖಂಡಿತ ನೀವು ಭಾವಿಸಲೇಬಾರದು. ಹಾಗೆ ಮಾಡ್ತಕ್ಕಂಥವನೇ ಅಲ್ಲ ನಾನು. ಸದಾ ಪ್ರತಿಯೊಬ್ಬರಿಗಾಗಿ ನನ್ನ ಮನಸ್ಸಿಗೆ, ಮನಸ್ಸಿನ ಮನಪಟಲದ ಮೇಲೆ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಶುಭ ಕೋರ್ತಕ್ಕಂಥವನೇ ವಿನ ನಾನು ಎಂದೆಂದಿಗೂ ಕೂಡ ಕೆಟ್ಟದ್ದನ್ನು ಬಗೆಯತಕ್ಕಂಥವನಲ್ಲ. ಇದು ನಮಗೆ ಸನ್ಯಾಸ ಕೊಡುವ ಸಂದರ್ಭದಲ್ಲಿ ನಮ್ಮ ಸನ್ಯಾಸದ ಗುರುಗಳು ಹೇಳಿದಂತಹ ಹಲವಾರು ಸಲಹೆಗಳಲ್ಲಿ ಒಂದು ಸಲಹೆ ಏನು ಅಂತ ಹೇಳಿದ್ರೆ, 3 ದಿನ ನಾವು ಭಿಕ್ಷೆಗೆ ಹೋಗಬೇಕು ಬೇಲೂರು ಮಠದಲ್ಲಿ. ಗುರ್ತು ಪರಿಚಯ ಇಲ್ಲಿರತಕ್ಕಂಥವ್ರ ಮನೆಗೆ ಹೋಗಿ ಮುಂದೆ ನಿಂತ್ಕೊಂಡು ನಾರಾಯಣ ಹರಿ ಅಂತ ಹೇಳಬೇಕು. ಅವರು ಬಂದು ಏನ್ ಕೊಡ್ತಾರೋ ಅದನ್ನ ಪ್ರೀತಿಯಿಂದ ತೆಗೆದುಕೊಂಡು ಹೊರಟೋಗ್ತಿರ್ಬೇಕು. ಒಂದ್ ವೇಳೆ ಕೊಡ್ಲಿಲ್ಲ, ಬಾಯಿಗೆ ಬಂದ ಬೈಯೋಕೆ ಶುರು ಮಾಡಿದ್ರು. ಬೈಯೋರು ಇರ್ತಾರೆ, ಬೈದ್ರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡಿ ಸಮಾಧಾನ ಚಿತ್ತರಾಗಿ ವಾಪಸ್ ಬರಬೇಕಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸಿನಲ್ಲಿ ಕಷ್ಟ ಕೂಡ ಪಟ್ಕೊಳ್ಬಾರದು ಅಂತ ನಮಗೆ ಬೋಧನೆಯಾಗಿದೆ. ಅದು ನಮಗೆ ಅಭ್ಯಾಸವಾಗಿದೆ, ಅದು ನಮ್ಮ ಮನಸ್ಸಲ್ಲಿ ನಿಂತಿದೆ. ಆದ್ರಿಂದ ಸನ್ಯಾಸಿ ಒಬ್ಬನಿಂದ ಕೆಟ್ಟ ಮಾತು, ಕೆಟ್ಟ ಭಾವನೆ ಬಂದೀತು ಅಂತ ಹೇಳ್ತಕ್ಕಂಥ ಭಯಕ್ಕೆ ಅವಕಾಶವೇ ಇಲ್ಲ. ಒಂದು ವೇಳೆ ಈ ಮಠವನ್ನು ನಡೆಸುವ ಸಂದರ್ಭದಲ್ಲಿ ಕೆಲವಾರು ಕೆಲಸ ಕಾರ್ಯಗಳು ಆಗಬೇಕಾದಂತಹ ಸಂದರ್ಭದಲ್ಲಿ ಸಹಸ್ರಾರು ಜನರನ್ನ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ತರುವ ದೃಷ್ಟಿಯಿಂದ ಮಧ್ಯೆ ಮಧ್ಯೆ ಕೆಲವು ಖಾರವಾದಂತಹ ವಾಕ್ಯಗಳನ್ನು ಪ್ರಯೋಗಿಸಿದರೂ ಪ್ರಯೋಗಿಸಬಹುದು. ಅದು ಕೂಡ ನನ್ನಿಂದ ಇತ್ತಿತ್ತಲಾಗಂತೂ ಬಹಳ ಕಡಿಮೆಯಾಗಿದೆ. ಬಹುಶಃ ಇಲ್ಲವೇ ಇಲ್ವೋ ಏನೋ, ನಾನಂತೂ ಆ ಉದ್ದೇಶ ಇಟ್ಕೊಂಡಿಲ್ಲ, ಆದ್ರಿಂದ ಇಲ್ಲ ಅಂತ ತಿಳ್ಕೋತೀನಿ. ಈಗ ಆ ಕಾರ್ಯ ಗೌರವದಿಂದ ಏನಾದರೂ ಬಿರುಸಾಗಿ 4 ವಾಕ್ಯಗಳು ಹೊರಕ್ಕೆ ಬಂದಿದ್ರೂ ಕೂಡ ಅದನ್ನ ಖಂಡಿತ ಕೋಪ ಶಾಪ ಅಂತ ತಿಳಿಯಬಾರದು. ಯಾತಕ್ಕೆ ಅಂತಂದ್ರೆ ಹೃದಯ ಇದೆಯಲ್ಲ, ಹೃದಯದಿಂದ ಶ್ರೀರಾಮಕೃಷ್ಣ ಆಗಲೇ ಹೇಳಿದಂತೆ ಉದ್ದೇಶಪೂರ್ವಕವಾಗಿ ಮಾಡಿದರೆ ಮಾತ್ರವೇ ಅದು ಪ್ರತಿಕ್ರಿಯೆ ತೋರ್ತಕ್ಕಂಥದ್ದು. ಅಲ್ಲಿ ಉದ್ದೇಶ ಇಲ್ಲ, ಕೇವಲ ತೋರಾಣಿಕೆ ಇದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುವುದಿಲ್ಲ ಅಂತನ್ನುವುದನ್ನ ಸುಮ್ಮನೆ ಸಂದರ್ಭೋಚಿತವಾಗಿ ಇಲ್ಲಿ ಹೇಳಿದೆ. ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಹೇಳಿದಾಗ ಒಬ್ಬ ಭಕ್ತ ಹೇಳ್ತಾನೆ, ಮಹಾಶಯರೇ, ಸಂಸಾರದಲ್ಲಿ ಇದ್ದುಕೊಂಡು ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದು ಬಹಳ ಕಠಿಣ ಅಂತ ನನಗನ್ನಿಸ್ತದೆ. ನೀವು ಹೇಳೋದನ್ನ ಎಷ್ಟು ಜನ ತಾನೇ ಅನುಷ್ಠಾನಕ್ಕೆ ತರಬಲ್ರು? ಎಲ್ಲಿ ಯಾರು ನನ್ನ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ? ಬಹಳ ಒಳ್ಳೆ ಪ್ರಶ್ನೆ ಆಯ್ತದ. ಸಂಸಾರದಲ್ಲಿ ಇದ್ದುಕೊಂಡು ಆ ಪ್ರತಿಭಟಿಸಬೇಕೇ ವಿನಃ ಹಿಂಸೆ ಮಾಡಬಾರದು ಅಂತ ಹೇಳ್ತಕ್ಕಂತಹ ಮಾತನ್ನೇ ಆಗಲಿ, ಇನ್ನು ಸಾಧನೆ ಮಾಡತಕ್ಕಂತಹ ಅಂಶವನ್ನೇ ಆಗಲಿ, ಅನುಷ್ಠಾನಕ್ಕೆ ತಂದು ಗುರಿ ಸೇರಿದಂತಹ ವ್ಯಕ್ತಿಗಳು ಯಾರು ನನ್ನ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ, ಹೇಗೆ ಸಾಧ್ಯ? ಸಾಧ್ಯ ಸಾಧ್ಯ ಅಂತ ನೀವು ಹೇಳ್ತಿರಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕಾಗೋದಿಲ್ಲ? ಆದೇಶದಲ್ಲಿ ಅಂದ್ರೆ ಕಾಮಾರ್ಪುಕುರದಲ್ಲಿ, ಕಾಮಾರ್ಪುಕುರದಲ್ಲಿ ಪ್ರತಾಪ್ ಸಿಂಗ್ ಅಂತ ಹೇಳ್ತಕ್ಕಂಥ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಇದ್ದಾನೆ. ಆತ ಬಹಳ ದೊಡ್ಡ ಮನುಷ್ಯ. ಆತ ದಾನಿ, ಧ್ಯಾನಿ, ಭಗವದ್ಭಕ್ತ, ಇನ್ನೂ ಅನೇಕ ಗುಣಗಳಿವೆ ಆತನಲ್ಲಿ. ಒಮ್ಮೆ ಆತ ನನ್ನನ್ನ ಮನೆಗೆ ಕರೆಸಿಕೊಂಡಿದ್ದ. ಏನಿಲ್ಲ ಅಂದ್ರೂ ಅಂಥವ್ರು ಯಾರಾದರೂ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಲೋಕ ಎಲ್ಲ ಕೆಟ್ಟೋಯ್ತು, ಎಲ್ಲೂ ಧರ್ಮ ಅನ್ನೋದು ಇಲ್ಲವೇ ಇಲ್ಲ. ಈ ಮಾತನ್ನು ನಾವು ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಒಂದ್ಸಲ ನಾನು ಪ್ರಾರ್ಥನೆ, ಸಂಜೆಯ ಪ್ರಾರ್ಥನೆ ಭಜನೆ ಮುಗಿಸಿಕೊಂಡು ಒಂದು ಬಗೆಯ ಕೃತಾರ್ಥ ಭಾವದಿಂದ ಈ ಕಡೆ ಬಾಗಿಲಿನಿಂದ ಹೊರಗೆ ಬಂದೆ, ವರಾಂಡದಲ್ಲಿ ನಿಂತಿದ್ದೆ. ಆಗ ಒಬ್ಬ ಬಿಸಿ ರಕ್ತದ ಯುವಕ ಓಡೋಡಿ ಬಂದ, ಸ್ವಾಮೀಜಿ ಸ್ವಾಮೀಜಿ, ಧರ್ಮ ಸತ್ತು ಹೋಗಿದೆ, ಎಲ್ಲೆಲ್ಲಿಯೂ ಧರ್ಮ ಅನ್ನೋದಿಲ್ವೇ ಇಲ್ಲ. ನನಗೆ ಒಂಥರ ಆಶ್ಚರ್ಯ ಆಯಿತು. ಈಗ ತಾನೇ ಧರ್ಮಮೂರ್ತಿಯಾದಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೇನೆ. 106 ಜನ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ಹೊರಗಡೆ ಬರ್ತಾ ಇದ್ದೀವಿ ಕೃತಾರ್ಥ ಭಾವದಿಂದ. ಇದು ಧರ್ಮಕ್ಷೇತ್ರ, ಇದು ರಾಮಕೃಷ್ಣ ಆಶ್ರಮದ ಈ ಕಾಂಪೌಂಡ್ ಒಳಗಡೆ ಧರ್ಮ ಇಲ್ಲ ಅಂದ್ರೆ ಇನ್ನು ಎಲ್ಲಿ ಧರ್ಮ ಇರೋದಕ್ಕೆ ಸಾಧ್ಯ? ಇಂತಹ ಧರ್ಮಕ್ಷೇತ್ರದಲ್ಲೇ ಬಂದುಬಿಟ್ಟಿದ್ದೆ. ಆ ಯುವಕ ಕೇಳ್ತಾ ಇದ್ದಾನೆ ಧರ್ಮ ಸತ್ತು ಹೋಗಿದೆ ಅಂತ. ನಾನು ಆತನಿಗೆ ಹೇಳಿದೆ, ಇಲ್ಲೆಲ್ಲ ಬಂದಿದಾರಲ್ಲ ಇವರು, ಏನು ಧರ್ಮ ಇಲ್ಲ ಅಂತ ತಿಳ್ಕೊಂಡೇನೋ? ಒಂದ್ಸರ್ತಿ ಆಲೋಚನೆ ಮಾಡಿದ, ಹೌದು ಅಂತ ಅನಿಸ್ತು ಅವನಿಗೆ. ಎಲ್ಲ ಎಲ್ಲ ಆಮೇಲೆ ಹೇಳ್ದ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಆಯ್ತು ಅವನಿಗೆ. ಇನ್ನೊಂದು ಪ್ರಶ್ನೆ ಹೇಳ್ದ, ಸ್ವಾಮೀಜಿ ತ್ರೇತಾಯುಗ ದ್ವಾಪರ ಯುಗ ಅತ್ಯಂತ ಶ್ರೇಷ್ಠವಾದ ಯುಗ, ಈ ಕಲಿಯುಗ ಬಹಳ ಕೆಟ್ಟ ಯುಗ ಸ್ವಾಮೀಜಿ. ಯಾತಕ್ಕೋ ತ್ರೇತಾಯುಗದಲ್ಲಿ ರಾಮ ಬಂದಿದ್ದ, ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಿದ್ದ, ಈ ಕಲಿಯುಗದಲ್ಲಿ ಯಾರೂ ಇಲ್ಲ. ನೋಡಿದವ ಬರೀ ರಾಮ ಮಾತ್ರ ಬಂದದ್ದಲ್ಲ, ರಾವಣ ಕೂಡ ಬಂದಿದ್ದ. ರಾವಣ ಬಂದದ್ರಿಂದ ರಾಮ ಬರಬೇಕಾಯ್ತು, ಈ ಕಡೆ ಕೌರವರು ಬಂದದ್ರಿಂದ ಕೃಷ್ಣ ಬರಬೇಕಾಯ್ತು. ಈಗ ಅಂಥವ್ರು ಯಾರು ಇಲ್ಲ ಕಣೋ, ಅದರಿಂದ ದೇವರು ಬರಬೇಕಾಗಿಲ್ಲ. ಇದೇ ಶ್ರೇಷ್ಠವಾದ ಯುಗ. ಎಷ್ಟೊಂದು ದೇವಸ್ಥಾನಗಳು, ಎಷ್ಟೊಂದು ದೇವತಾ ಕಾರ್ಯಗಳು ನಡೀತಾ ಇವೆ, ಅದು ಕೂಡ ಈ ಬೆಂಗಳೂರು ನಗರಿಯಲ್ಲಿ. ನಾನು ಒಂದು 4-6 ಶನಿವಾರಗಳ ಹಿಂದೆ ದೇವಸ್ಥಾನಗಳಿಗೆ, ಯಾವ ಸಣ್ಣ ಪುಟ್ಟ ದೇವಸ್ಥಾನ, ದೊಡ್ಡ ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೇನೆ ನಾನು ಅಂತ ಸಾರಿದಾಗ, ಹತ್ತು ಕ್ಷಣವೇ ಒಬ್ಬ ಯುವಕ ಬಂದು, ಸ್ವಾಮೀಜಿ ನಮ್ಮಲ್ಲಿ ಒಂದು ದೇವಸ್ಥಾನದಿಂದ ಬರಬೇಕು ಅಂತ ಕರಿಕೊಟ್ಟ. ಈಗಾಗಲೇ 10-12 ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದದ್ದಾಯ್ತು ಕರೆಯ ಮೂಲಕ. ಯಾರು ಕರೆದ್ರೂ ಕೂಡ ಹೋಗೋದು ಅಂತ, ಎಷ್ಟೊತ್ತಿಗೆ ಕರೆದು ಕೂಡ ಹೋಗೋದು ಅಂತ. ನಮ್ಮ ಪೂಜ್ಯ ಸ್ವಾಮಿ ಹರ್ಷಾನ್ಜಿ ಮಹಾರಾಜ್ ಕೂಡ ಹೇಳಿದೆ ಈ ತರ ಮಾಡಬೇಕು ಅಂತ ಇದ್ದೀನಿ ಅಂತ. ಅವರು ಬಹಳ ಚೆನ್ನಾಗಿ ಹೇಳಿದ್ರು, ನಿಜ ಮಾಡಬೇಕಾದ್ದೇ. ರಾಮಕೃಷ್ಣಾಶ್ರಮ ಅಂತ ಹೇಳ್ತಕ್ಕಂಥದ್ದು ಬಾಕಿ ಉಳಿದಕ್ಕೆಲ್ಲ ಬೇರೆಯಾಗಿ ನಿಂತಿದೆ ಅಂತ ಹೇಳ್ತಕ್ಕಂಥ ಭಾವನೆ ನಮ್ಮ ಜನಗಳಿಗೆ ಬರಬಾರದು. ಎಲ್ಲರೊಂದಿಗೆ ಒಂದು ನಾವು ಅಂತ ಹೇಳ್ತಕ್ಕಂಥ ಭಾವನೆ ಬರಬೇಕು, ಅದು ಒಳ್ಳೇದು, ಹೋಗೋದು ಒಳ್ಳೇದು ಅಂತ ಅಂದ್ಬಿಟ್ರು. ಎಲ್ಲರೊಂದಿಗೂ ಒಂದಾಗಬೇಕಾಗಿದೆ. ವರ್ಣ ಧರ್ಮ, ವರ್ಗ ಧರ್ಮ, ಇದೆಲ್ಲ ಸೇರಿ ಒಂದಾಗಿ ಅನ್ಯೋನ್ಯತೆ ಭಕ್ತಿ ಅಂತ ಹೇಳ್ತಕ್ಕಂಥದ್ರ ಮೂಲಕ ನಾವೆಲ್ಲ ಒಂದಾಗಬೇಕಾಗಿದೆ. ಅದಕ್ಕೆ ಒಂದಾಗಿ ಒಡನಾಡುವುದರ ಮೂಲಕ ಮಾತ್ರ ಸಾಧ್ಯ ಆಗ್ತದೆ. ಈಗ ನೋಡಿದ್ರೆ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ನೋಡಿದಾಗ ಅದೇನು ಭಕ್ತರು ಅಲ್ಲಿಗೆ ಬರ್ತಕ್ಕಂಥದ್ದು, ಅದೇನು ಭಕ್ತಿಯನ್ನು ತೋರ್ಪಡಿಸ್ತಾ ಇರ್ತಾರೆ. ಸಕಾಮ ಭಕ್ತಿ ಇರಬಹುದು, ಆ ವಿಚಾರ ಬೇರೆ. ಆದರೆ ದೇವಸ್ಥಾನ ಹೊಸದಾಗಿ ಕಟ್ಟುವಂತಹದ್ದು, ಹಳೆ ದೇವಸ್ಥಾನಗಳಿಗೆ ಮೆರುಗು ಕೊಡ್ತಕ್ಕಂತಹದ್ದು, ಅದರ ಜೀರ್ಣೋದ್ಧಾರ ಮಾಡತಕ್ಕಂತಹದ್ದು, ಇಂತಹ ಕಾರ್ಯಗಳು ಅಸಂಖ್ಯಾತವಾಗಿ ಈ ನಗರದಲ್ಲಿ ನಡೀತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇರುವಾಗ ಎಲ್ಲ ಕೆಟ್ಟೋಯ್ತು, ಎಲ್ಲರೂ ಕೆಟ್ಟೋಗ್ಬಿಟ್ರು ಅಂತನೋ ಮಾತನ್ನು ಹೇಗೆ ಹೇಳೋಕ್ಕಾಗುತ್ತೆ? ಇವತ್ತು ತಾನೇ ಒಂದು ಪತ್ರ ಅಮೆರಿಕದಿಂದ ಬಂತು. ನಮ್ಮ ಯುವಕ ಸಂಘದ ಹುಡುಗ ಒಬ್ಬ ಪತ್ರ ಬರೀತಾನೆ ಬರೀತಾನೆ ಬರೀತಾನೆ. ಆ ಅಮೆರಿಕದಲ್ಲಿ ಎಷ್ಟೊಂದು ಕೆಟ್ಟು ಹೋಗಿದ್ರು ಕೂಡ ತಾನು ಆ ನಡುವೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿದ್ದೇನೆ, ಈ ಆಶ್ರಮದ ನಿಯಮಾವಳಿಗಳನ್ನ ಹೇಗೆ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ಸುರಕ್ಷಿತವಾಗಿದ್ದೇನೆ ಅಂತ ಅನ್ನೋದನ್ನು ಹೇಳ್ತಾನೆ. ಹೀಗೆ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಧರ್ಮವನ್ನು ಪರಿಪಾಲಿಸಿಕೊಂಡು ಇಚ್ಛಾಶಕ್ತಿಯಿಂದ ಆತ್ಮವಿಶ್ವಾಸದಿಂದ ಧರ್ಮವನ್ನು ಪರಿಪಾಲಿಸಿಕೊಂಡು ಇರತಕ್ಕಂತಹ ಜನ ಇದ್ದಾರೆ. ಶ್ರೀರಾಮಕೃಷ್ಣ ಆ ಮ್ಯಾಜಿಸ್ಟ್ರೇಟ್ನ, ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ನ ಉದಾಹರಣೆ ಕೊಟ್ಟು ಹೇಳ್ತಾರೆ. ಆತ ದಾನಿಯಂತೆ, ಆತ ಧ್ಯಾನಿಯಂತೆ, ಆತ ಭಗವದ್ ಭಕ್ತ ಅಂತೆ, ಇನ್ನೂ ಅನೇಕ ಗುಣಗಳಿವೆ ಆತನಲ್ಲಿ ಅಂತ ಬೇರೆ ಹೇಳ್ತಾರೆ. ಅಷ್ಟೇ ಅಲ್ಲ, ಒಮ್ಮೆ ಆತ ನನ್ನನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ದ. ಸಜ್ಜನರನ್ನು ಮನೆಗೆ ಕರೆಸಿಕೊಳ್ತಕ್ಕಂತಹದ್ದು ಆ ಧರ್ಮಾಚರಣೆಯ ಒಂದು ಶ್ರೇಷ್ಠ ಅಂಶ. ಸಜ್ಜನರನ್ನು ಸ್ವಾಗತಿಸತಕ್ಕಂತಹದ್ದು, ಅದಕ್ಕೆ ಎಷ್ಟು ಸಜ್ಜನಿಕೆ ಒಳಗಡೆ ಇರಬೇಕಾಗುತ್ತದೆ. ತಮ್ಮನ್ನು ಕರೆದಿದ್ದಾನೆ ಅಂತ ಹೇಳಿದಾಗ ಎಂಥ ಒಂದು ಅರ್ಥವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಬಳಿಕ ಮಾತು ಮುಂದುವರಿಸುತ್ತಾ ಹೇಳ್ತಾರೆ, ಸಾಧನೆ ಅತ್ಯಂತ ಅವಶ್ಯಕ. ಆಗ ಯಾಕೆ ಅವನು ಸಾಕ್ಷಾತ್ಕಾರ ಆಗೋದಿಲ್ಲ? ಸನ್ಯಾಸಿಯಾಗಲಿ ಸಂಸಾರಿಯಾಗಲಿ ಸಾಧನೆ ಮಾಡಲೇಬೇಕು. ಸನ್ಯಾಸಿ ಆದ ಮಾತ್ರಕ್ಕೆ ಏನು ಭಗವಂತ ಓಡ್ ಬಂದು ಸಾಕ್ಷಾತ್ಕಾರ ಕೊಡೋದಿಲ್ಲ. ತ್ಯಾಗ ಮಾಡಿದ್ರಿಂದ ಅವನ ಮನದಲ್ಲಿ ಒಂದು ಬಗೆಯ ಮುಕ್ತ ಸ್ಥಿತಿ ಇರ್ತದೆ. ಬಿಟ್ಟ ತಕ್ಷಣ ಮುಕ್ತ, ಹಿಡಿದುಕೊಂಡ ತಕ್ಷಣ ಬದ್ಧ ಅಷ್ಟೇ. ಸನ್ಯಾಸ ಅಂದ್ರೆ ಬಿಡೋದು, ಸಂಪೂರ್ಣ ಬಿಡೋದು. ಆದ್ರಿಂದ ಅವನ ಮನಸ್ಸು ಸಾಧನೆಗೆ ಅಣಿಯಾಯಿತೇ ಹೊರತು ಸಿದ್ಧಿಯಾಯಿತು ಅಂತ ಅರ್ಥ ಅಲ್ಲ. ಮತ್ತೆ ಆತ ಆ ಸಿದ್ಧವಾದ ಮನಸ್ಸಿನಿಂದ, ತಯಾರಾದಂತಹ ಮನಸ್ಸಿನಿಂದ ಸಾಧನೆಗೆ ಇಳಿಯಬೇಕು. ಆದ್ರಿಂದ ಸಂಸಾರಿಯೇ ಆಗಲಿ ಸನ್ಯಾಸಿಯೇ ಆಗಲಿ ಸಾಧನೆ ಅವಶ್ಯಕ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಆತರ ಸಾಧನೆ ಮಾಡಿದಾಗ ಜಾತಕವನ ಸಾಕ್ಷಾತ್ಕಾರ ದೊರೆಯೋದಿಲ್ಲ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಬಾಯಲೇ ನಾವು ಕೇಳಬೇಕು. ಸ್ವತಃ 4 ವರ್ಷ ಆ ಜಗನ್ಮಾತೆಯ ಮುಂದೆ ಗೋಳಾಡಿ ಹೇಗೆ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ನಮಗೆ 14 ವರ್ಷ ಬೇಕಾಗಬಹುದು, ಆದ್ರೇನಂತೆ ಶ್ರೀರಾಮಕೃಷ್ಣಿಗೆ 4 ವರ್ಷ ಬೇಕಾದ್ರೆ ನಮಗೆ 14 ವರ್ಷ ಬೇಕಾಗಬಹುದು. 14 ಜನ್ಮವಾದರೂ ಏನಂತೆ, ಈ ಜನ್ಮ ಏನು ಮಹಾ. ಆದರೆ ಸಾಕ್ಷಾತ್ಕಾರ ಆಗೋದಂತೂ ಸತ್ಯ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಯಾಕೆ ಆತನ ಸಾಕ್ಷಾತ್ಕಾರ ದೊರೆಯೋದಿಲ್ಲ? ಗುರುವಾಕ್ಯದಲ್ಲಿ ನಿಜವಾದ ಶ್ರದ್ಧೆ ಉಂಟಾಯಿತು ಅಂದ್ರೆ ಮತ್ತೆ ಅಧಿಕವಾಗಿ ಕಷ್ಟಪಡಬೇಕಾಗಿಲ್ಲ. ಇದು ಇನ್ನೊಂದು ಮಾತು, ಗುರುವಾಕ್ಯದಲ್ಲಿ ಶ್ರದ್ಧೆ. ಇದನ್ನು ಶ್ರೀರಾಮಕೃಷ್ಣ ಪದೇ ಪದೇ ಹೇಳ್ತಾ ಇರ್ತಾರೆ. ನಾವು ಇದನ್ನು ಪದೇ ಪದೇ ಕೇಳ್ತಾ ಇರಬೇಕು, ಯಾಕೆಂದ್ರೆ ಪದೇ ಪದೇ ಮರೆಯೋದ್ರಿಂದ. ಗುರುಗಳು ಹೇಳಿದ್ದಾರೆ ಆಗುತ್ತದೆ, ಸರಿ ಆಗುತ್ತದೆ. ಈ ಒಂದು ನಿಶ್ಚಯಾತ್ಮಕ ಬುದ್ಧಿ ನಮಗೆ ಬಂದಾಗ ಸಾಕ್ಷಾತ್ಕಾರ ಸ್ವತಃ ಸಿದ್ಧ. ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಉದಾಹರಣೆ, ಯಾವ ಬಗೆಯ ಆತ್ಮವಿಶ್ವಾಸವನ್ನು ಇಟ್ಕೊಂಡಿರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ತಾರೆ. ವ್ಯಾಸದೇವ ಅಂದ್ರೆ ವ್ಯಾಸ ಮಹರ್ಷಿಗಳು ಇನ್ನೇನು ಯಮುನೆಯನ್ನು ದಾಟಬೇಕಾಗಿತ್ತು, ಅಷ್ಟರಲ್ಲಿ ಗೋಪಿಕಾ ಸ್ತ್ರೀಯರು ಅಲ್ಲಿಗೆ ಬರ್ತಾರೆ. ಅವರು ಕೂಡ ಯಮುನೆಯನ್ನು ದಾಟಬೇಕಾಗಿತ್ತು, ಆದರೆ ದೋಣಿ ಓಡ್ತಾ ಇಲ್ಲ, ದೋಣಿಯ ವ್ಯವಸ್ಥೆ ಇಲ್ಲ. ಅವತ್ತು ಗೋಪಿಕಾ ಸ್ತ್ರೀಯರು ವ್ಯಾಸರಿಗೆ ಅರಿಕೆ ಮಾಡಿಕೊಂಡ್ರು, ಮಹರ್ಷಿಗಳೇ ಈಗ ನಾವು ದಾಟುವ ಬಗ್ಗೆ ಹೇಗೆ? ವ್ಯಾಸದೇವರು ಹೇಳಿದ್ರು, ಹೆದರಬೇಡಿ, ನಿಮ್ಮನ್ನ ಆಚೆ ದಡಕ್ಕೆ ತಲುಪಿಸ್ತೇನೆ ನಾನು, ಆದರೆ ಈಗ ನನಗೆ ಬಹಳ ಹಸಿವಾಗ್ತಾ ಇದೆ, ಏನಾದರೂ ಇದೆಯೇನೋ? ಗೋಪಿಯರ ಹತ್ತಿರ ಹಾಲು ಕೆನೆ ಬೆಣ್ಣೆ ಬೇಕಾದಷ್ಟು ಇತ್ತು, ವ್ಯಾಸರು ಎಲ್ಲವನ್ನೂ ತಿಂದುಬಿಟ್ರು. ಬಳಿಕ ಗೋಪಿಯರು ಅವರನ್ನು ಕೇಳಿದ್ರು, ಯಮುನೆಯನ್ನು ದಾಟುವ ಸಮಾಚಾರ ಏನಾಯ್ತು ಸ್ವಾಮಿ? ಅನಂತರ ವ್ಯಾಸರು ಯಮುನೆಯ ದಡಕ್ಕೆ ಹೋಗಿ ನಿಂತುಕೊಂಡು ಹೇಳಿದ್ರು, ಓ ಯಮುನೆ, ನಾನು ಇಂದು ಏನನ್ನೂ ತಿನ್ನದೇ ಇರುವುದು ನಿಜವಾದದ್ದೇ, ಆದರೆ ನಿನ್ನ ನೀರು ಇಬ್ಭಾಗವಾಗಿ ಬಿಡಲಿ, ನಾವೆಲ್ಲರೂ ಅದರ ಮೂಲಕ ಆದಿ ದಡಕ್ಕೆ ಸೇರಿಬಿಡುವಂತಾಗಲಿ ಅಂತ. ಅವರು ಹಾಗೆ ಹೇಳಿ ನಿಲ್ಲಿಸುವುದೇ ತಡ ನೀರು ಇಬ್ಭಾಗವಾಗಿಬಿಡ್ತು. ಗೋಪಿಯರು ಆಶ್ಚರ್ಯಚಕಿತರಾದರು, ಯೋಚಿಸುವುದಕ್ಕೆ ಶುರು ಮಾಡಿದರು. ಇವರು ಈಗ ತಾನೇ ಇಷ್ಟೊಂದು ತಿಂದ್ರು, ಆದರೂ ಈಗ ಹೇಳ್ತಾ ಇದ್ದಾರಲ್ಲ ನಾನೇನು ತಿನ್ನದೇ ಇದ್ರೆ ಅಂತ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸುತ್ತಾ ಹೇಳ್ತಾರೆ, ವ್ಯಾಸ ಮಹರ್ಷಿಗೆ ಅಂಥ ದೃಢ ವಿಶ್ವಾಸ ಇತ್ತು, ತಿಂದವರು ತಾವಲ್ಲ ತಮ್ಮ ಹೃದಯದಲ್ಲಿ ಇರತಕ್ಕಂಥ ನಾರಾಯಣ ಅಂತ. ಪರಮಾತ್ಮನೇ ತಿನ್ನತಕ್ಕಂಥದ್ದು, ಅದಕ್ಕೋಸ್ಕರ ಅನ್ನಸಂತರ್ಪಣೆ, ಅನ್ನಸಂತರ್ಪಣೆ, ಸಮಾರಾಧನೆ, ಅನ್ನ ಸಮಾರಾಧನೆ, ಭೂರಿ ಭೋಜನ ಇತ್ಯಾದಿಗಳ ಏರ್ಪಾಡು ನಮ್ಮ ಭಾರತ ದೇಶದಲ್ಲಿ ಮಾತ್ರವೇ, ಪರರಾಷ್ಟ್ರಗಳಲ್ಲಿ ಆ ರೀತಿಯಲ್ಲಿ ಮಾಡುವುದಿಲ್ಲ. ಯಜಮಾನ ಅವನ ಯಥಾನುಶಕ್ತಿ 100 ಜನರಿಗೋ 500 ಜನರಿಗೋ 1000 ಜನರಿಗೋ ಅನ್ನಸಂತರ್ಪಣೆಯನ್ನು ಏರ್ಪಡಿಸಿ ಅಚ್ಚುಕಟ್ಟಾದಂತಹ ಬಾಳೆಯಲೆಯಲ್ಲಿ ಎಲ್ಲ ಬಡಿಸಿ ಬ್ರಹ್ಮಾರ್ಪಣೆ ಹೇಳಿ ಸಾಷ್ಟಾಂಗ ಪ್ರಣಾಮ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಸ್ವಲ್ಪ ತಡವಾಗಿ ಬಿಟ್ಟಿದೆ, ಯಾರು ಕೂಡ ಬೇಸರ ಪಟ್ಟುಕೊಳ್ಬಾರದು, ಸಾವಕಾಶವಾಗಿ ಊಟ ಮಾಡಬೇಕು, ತೃಪ್ತಿಯಾಗಿ ಊಟ ಮಾಡಬೇಕು. ಬಿಟ್ಟಿ ಕೂಳು ಹಾಕಿದ್ದಲ್ಲದೆ ಪ್ರಾರ್ಥನೆ ಬೇರೆ ಮಾಡ್ತಾನ ಆತ. ಅಂದ್ರೆ ಬೇರೆ ಯಾರೋ ದೃಷ್ಟಿಯಿಂದ ಹೇಳುವುದಾದ್ರೆ ಬಿಟ್ಟಿಕೊಳ್ಳೋದು. ಧರ್ಮಕ್ಕೆ ಅನ್ನ ಕೊಟ್ಟದ್ದಲ್ಲದೇನೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾನೆ. ಕ್ಷಮಿಸಬೇಕು, ಏನಾದರೂ ಹೆಚ್ಚು ಕಡಿಮೆ ಆದರೂ ಕ್ಷಮಿಸಬೇಕು ಅಂತ ಬೇರೆ ಹೇಳ್ತಾನೆ. ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳಿಕೊಡ್ತಾ ಇದ್ದಾನೆ. ಯಾತಕ್ಕೆ ಅವನಿಗೆ ಆ ಥರ ಮಾಡಬೇಕು ಅಂತ ಬುದ್ಧಿ ಬಂತು? ಯಾತಕ್ಕೆ ಆ ರೀತಿಯ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ? ತಿನ್ನತಕ್ಕಂತಹ ಸಹಸ್ರಾರು ಜನ ಸಾಕ್ಷಾತ್ ನಾರಾಯಣ ಸ್ವರೂಪರು, ಆ ನಾರಾಯಣರೇ ತಿನ್ನುತ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಕೂಡ ಊಟ ಮಾಡುವ ಸಂದರ್ಭದಲ್ಲಿ ಗುಲಾಪ್ಮ ಗುಲಾಪ್ಮ ಅಂತ ಹೇಳ್ತಕ್ಕಂತಹ ಒಬ್ಬಳು ಭಕ್ತೆ, ಯೋಗಿನ್ಮ ಗುಲಾಪ್ಮ ಶಾರದಾದೇವಿಯವರ ಚಿರಸಂಗಾತಿನಿ, ಅವರಲ್ಲಿ ಒಬ್ಬರು. ಅವ್ರನ್ನ ಕೇಳಿದಾಗ ಏನ್ ಕೇಳ್ತಾರೆ ಶ್ರೀರಾಮಕೃಷ್ಣರು? ಊಟ ಮಾಡೋದನ್ನ ಗುಲಾಪ್ಮ ನೋಡ್ತಾ ಇದ್ದಾಳೆ. ಹಾಗೆ ನೋಡ್ತಾ ಇದ್ದ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಬಾಲ ಸಹಜವಾಗಿ ಕೇಳುವ ಕ್ರಮ ಉಂಟು. ಕೇಳ್ತಾರೆ, ನಾನು ಊಟ ಮಾಡುವಾಗ ನಿಂಗೇನು ಅನ್ನಿಸ್ತದೆ? ಆಗ ಆಕೆ ಹೇಳ್ತಾಳೆ, ನೀವು ಊಟ ಮಾಡ್ತಾ ಇರುವಾಗ ನನಗೆ ಅನಿಸೋದಿಲ್ಲ, ನಿಮ್ಮೊಳಗಡೆ ಇರ್ತಕ್ಕಂಥ ಯಾವುದೋ ಒಂದು ಚೈತನ್ಯ ಅದನ್ನೆಲ್ಲ ಮೆಲುತ್ತಾ ಇದೆ ಅಂತನ್ನುವಾಗ ನನಗೆ ಕಾಣ್ತಾ ಇದೆ. ಸರಿಯಾಗಿ ಹೇಳಿದೆಯಲ್ಲ ಅಂದ್ಬಿಟ್ರು. ಪರಮಾತ್ಮ ಸ್ವರೂಪಿಯಾಗಿಯೇ ಶ್ರೀರಾಮಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕೇವಲ ಶರೀರ ಭಾವದಿಂದ ಅಲ್ಲ, ಜೀವಾತ್ಮ ಭಾವದಿಂದ ಅಲ್ಲ, ಪರಮಾತ್ಮ ಭಾವದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಪಷ್ಟ ದರ್ಶನ ಈ ಗೋಲಾತ್ಮಗ ಆಗ್ತಾ ಇದೆ. ಅದನ್ನ ಶ್ರೀರಾಮಕೃಷ್ಣ ತಮ್ಮ ಕೃಪೆಯಿಂದ ಮಾಡಿಸಿಕೊಡ್ತಾ ಇದ್ದಾರೆ. ಇಂತಿಂತಹ ಅದ್ಭುತಗಳೆಲ್ಲ ಇವತ್ತಿಗೂ ನಡೀತಾ ಇವೆ. ಮೊನ್ನೆ ನಡೆದಂತಹ ಶ್ರೀರಾಮಕೃಷ್ಣ ಜೀವನ ಚರಿತ್ರೆಯಲ್ಲಿ ಇಂತಿಂತಹ ಅದ್ಭುತಗಳನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನೇ ವ್ಯಾಸ ಮಹರ್ಷಿಗಳು ಒಂದು ಮಾಡಿ ತೋರಿಸಿದ್ದಾರೆ. ಇಲ್ಲಿ ಏನು ಕಂಡು ಬರುತ್ತದೆ ಅಂತ ಹೇಳಿದ್ರೆ ಆತ್ಮವಿಶ್ವಾಸ. ಶ್ರೀರಾಮಕೃಷ್ಣ ಈ ಮಾತನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಆ ಉದಾಹರಣೆಯನ್ನು ಕೊಟ್ಟದ್ದು. ನಾವು ಊಟ ಮಾಡುವಾಗ ಚಪಲ ವಶದಿಂದ ಊಟ ಮಾಡ್ತೇವೆ, ನಾಲಿಗೆಯ ಚಪಲ ತೊಡತಕ್ಕಂಥದ್ದು ಬಂದು ಬಿಡುತ್ತದೆ, ಅದು ಸಹಜ, ಪ್ರಾಣಿ ಸಹಜ. ಆದರೆ ನಮ್ಮ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಗುರುವಿನಿಂದ ಅಥವಾ ಗುರು ಜನರಿಂದ ಇಂತಿಂತಹ ಬೋಧನೆಗಳನ್ನ ತಿಳಿದು ನಮ್ಮ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು. ಓ ನಾಲಿಗೆ, ನೀನಲ್ಲ ಮೆಲ್ಲತಕ್ಕಂತಹದ್ದು, ಒಳಗಡೆ ಇರತಕ್ಕಂತಹ ಪರಮಾತ್ಮ, ಆ ಪರಮಾತ್ಮನಿಗೆ ಇದು ಅರ್ಪಣೆ ಅಂತ ಆ ಮನಸ್ಸಿಗೆ ಹೇಳ್ತಾ ಇರಬೇಕು. ತಿನ್ನುವಾಗಲೂ ಕೂಡ ಆನಂದದಿಂದ ನನ್ನ ಒಳಗಡೆ ಇರತಕ್ಕಂತಹ ಪರಮಾತ್ಮ ಅದನ್ನು ಮೆಲ್ತಾ ಇದ್ದಾನೆ ಅಂತ ನಮ್ಮ ದೇವದೇವಿಯರಿಗೆ ಅದನ್ನು ಅರ್ಪಿಸಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಆಡ್ಕೊಳ್ಬೇಡಿ, ನನ್ನ ಮನಸ್ಸಿನ ಒಂದು ಭಾವವನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದಾನೊಂದು ದಿನ ಆಶ್ರಮದಲ್ಲಿ ನಮ್ಮ ಅಡುಗೆಯವರು ಬೆಳಗಿನ ಇಡ್ಲಿ ಬಹಳ ಚೆನ್ನಾಗಿ ಮಾಡಿಬಿಟ್ಟಿದ್ರು. ಅತ್ಯಂತ ಮೃದುವಾಗಿತ್ತು, ಚಟ್ನಿ ಕೂಡ ಹದುವಾಗಿತ್ತು. ಒಂದು ತುತ್ತು ಬಾಯಿ ಇಟ್ಟೆ ನೋಡಿ ಅಷ್ಟು ಆನಂದ ಆಯಿತು. ತಕ್ಷಣ ಶಾರದಾ ಮಾತೆಯವರನ್ನ ಪ್ರಾರ್ಥನೆ ಮಾಡಿಕೊಂಡೆ, ಅಮ್ಮ ಇದು ಬಹಳ ಚೆನ್ನಾಗಿದೆ, ಇವತ್ತು ಪೂರ್ತಿ ನೀನೇ ತಿನ್ನು. ಶ್ರೀರಾಮಕೃಷ್ಣರು ಕೂಡ ಕರೀಲಿಲ್ಲ ನಾನು ಅವತ್ತು, ಶಾರದಾ ಮಾತೆಯವರಿಗೆ ಸರಿಯೇ ತಿನ್ನಿಸಿದೆ ಅವತ್ತು ಪೂರ್ತಿ. ಅಷ್ಟನ್ನು ತಿನ್ನುವಾಗಲೂ ಕೂಡ ಅದೇ ಭಾವದಲ್ಲಿ ಅತ್ಯಂತ ಮನಸ್ಸು ಕೊಡೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಇಂಥದ್ದನ್ನು ಮಾಡ್ತಾ ಇರಬೇಕು. ಆದ್ರಿಂದ ಸಾಧ್ಯವಾದಷ್ಟು ಗುಟ್ಟಾಗಿ ಊಟ ಮಾಡೋದು ಒಳ್ಳೆಯದು. ಸಾರ್ವಜನಿಕವಾಗಿ ಊಟ ಮಾಡುವಾಗಲೂ ಕೂಡ ಆ ಮನಸ್ಸನ್ನು ಅಂತರಂಗದಲ್ಲಿ ಇಟ್ಟು ಕಣ್ಣುಗಳಂತ ಹೇಳ್ತಕ್ಕಂಥ ಗೋಲಿಗಳನ್ನು ಮಾತ್ರ ಅತ್ತಿತ್ತ ಅಲ್ಲಾಡಿಸ್ತಾ ಮನಸ್ಸನ್ನು ಆ ಪರಮಾತ್ಮನಲ್ಲೇ ಇಟ್ಟು, ಹೇ ಪರಮಾತ್ಮ ನೀನು ಆನಂದ ಪಡಬೇಕು, ನಿನ್ನ ಆನಂದವೇ ನನ್ನ ಆನಂದ ಅಂತ ಹೇಳ್ತಕ್ಕಂಥ ಬಗೆ ಬಗೆಯ ಭಾವವನ್ನು ತಾಳ್ಬಹುದು. ಭಗವಂತನಿಗೆ ಅರ್ಪಣೆ ಮಾಡಿ ಆ ಪ್ರಸಾದ ರೂಪವಾಗಿ ಅದನ್ನು ತಿಂತಾ ಇದ್ದೆ ಅಂತ ಹೇಳ್ತಕ್ಕಂಥ ಭಾವನೆ. ಸ್ವಯಂ ಪರಮಾತ್ಮನೇ ವೈಶ್ವಾನರ ರೂಪಿಯಾಗಿ ನಮ್ಮ ಉದರದಲ್ಲಿ ಇದ್ದಾನೆ. ಚತುರ್ವಿಧವಾದ ಅನ್ನವನ್ನು ಜನಿಸತಕ್ಕಂಥವನು ನಾನೇ ಅಂತ ಶ್ರೀಕೃಷ್ಣ ಪರಮಾತ್ಮ ಏನು 15ನೇ ಅಧ್ಯಾಯದಲ್ಲಿ ಹೇಳಿದಾನೋ ಆ ಮಾತನ್ನು ಜ್ಞಾಪಿಸಿಕೊಳ್ತಾ ಕೂಡ ಊಟ ಮಾಡಬಹುದು. ಹೀಗೆ ಊಟ ಅಂತ ಹೇಳ್ತಕ್ಕಂಥದ್ದು ಒಂದು ಯಜ್ಞ ಆಗಬೇಕು. ಯಜ್ಞೋ ವೈ ವಿಷ್ಣು, ಯಜ್ಞ ಬೇರೆ ವಿಷ್ಣು ಬೇರೆ ಅಲ್ಲ. ಯಜ್ಞದಲ್ಲಿ ಅರ್ಪಣಾ ಕಾರ್ಯ ನಡೀತಾ ಇರ್ತದೆ. ಈ ಊಟ ಮಾಡ್ತಕ್ಕಂಥದ್ದು ಒಂದು ಮಹಾಯಜ್ಞ ಆಗಬೇಕು. ಈ ಅನ್ನ ಸಂತರ್ಪಣೆ ಇತ್ಯಾದಿಗಳು ಇವುಗಳೆಲ್ಲ ಮಹಾಯಜ್ಞಗಳು ಮಾಡಿಸ್ತಾ ಇರಬೇಕು. ಅದನ್ನ ಭೂತಯಜ್ಞ ಶ್ರೀರಾಮಕೃಷ್ಣರು ಈ ವ್ಯಾಸ ಮಹರ್ಷಿಗಳ ಉದಾಹರಣೆಯನ್ನು ಕೊಡ್ತಾ ಇಂತಹ ಒಂದು ಆತ್ಮ ಶ್ರದ್ಧೆ ಭಾವದಿಂದ ಆತ್ಮಶ್ರದ್ಧೆಯಿಂದ ನಾವು ಈ ಕಾರ್ಯವನ್ನು ಮಾಡಿದಾಗ ಯಾತಕ್ಕೆ ನಮ್ಮ ಮನಸ್ಸು ಭಗವಂತನಲ್ಲಿ ತಲೀನವಾಗೋದಿಲ್ಲ, ಭಗವಂತ ಯಾತಕ್ಕೆ ನಮ್ಮ ಒಳಗಡೆ ಸಾಕ್ಷಾತ್ ಆಗೋದಿಲ್ಲ, ಅಪಾರ ತಲಮಸ್ತಕವಾಗಿಯೂ ಕೂಡ ನಮ್ಮ ಒಳಗಡೆ ಭಗವಂತನೇ ಮೆಡಿತಕ್ಕಂತಹದ್ದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳಬಹುದು. ತಲೆಯಿಂದ ಕಾಲುವರೆಗೂ ಕೂಡ ಒಳಗಡೆ ಇರತಕ್ಕಂತಹ ಚೈತನ್ಯ ಅವನೇ, ಸ್ವಯಂ ಅವನೇ, ನಮ್ಮ ಹೊರಗಡೆ ಇರತಕ್ಕಂಥವನು ಕೂಡ ಅವನೇ, ಆಕಾಶ ರೂಪದಿಂದ ಅವನೇ, ವಾಯುರೂಪದಿಂದ ಅವನೇ, ಅಗ್ನಿ ರೂಪದಿಂದ ಅವನೇ, ಪಂಚಮಹಾಭೂತಗಳ ರೂಪದಿಂದ ಅವನೇ, ಸಕಲ ಜೀವರ ಮೂಲಕವೂ ಕೂಡ ಅವನೇ ಇದ್ದಾನೆ. ಈ ಭಾವವನ್ನು ನಾವು ಬೃಹತ್ತಾಗಿಸಿಕೊಂಡಾಗ ಅದೇ ದೃಷ್ಟಿಯಿಂದ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಈ ಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ಬಹಳ ಮುಖ್ಯವಾದ್ದು. ಬಳಿಕ ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳ್ತಾರೆ, ಶ್ರೀ ಶಂಕರಾಚಾರ್ಯರು ನಿಸ್ಸಂದೇಹವಾಗಿ ಬ್ರಹ್ಮಜ್ಞಾನಿಗಳು, ಆದರೆ ಮೊದಮೊದಲು ಅವರಿಗೆ ಭೇದ ಬುದ್ಧಿ ಇತ್ತು, ಎಲ್ಲವೂ ಸಾಕ್ಷಾತ್ ಭಗವಂತನೇ ಎಂಬ ದೃಢ ವಿಶ್ವಾಸ ಇನ್ನೂ ಉಂಟಾಗಿರಲಿಲ್ಲ. ಒಂದು ದಿನ ಅವರು ಗಂಗಾಸ್ನಾನ ಮಾಡಿ ಮೇಲಕ್ಕೆ ಬರುವುದಕ್ಕೂ, ಒಬ್ಬ ಚಂಡಾಲ ಮಾಂಸದ ಕುಕ್ಕೆ ಹೊತ್ತುಕೊಂಡು ಅಲ್ಲಿಗೆ ಬರೋದಕ್ಕೂ ಒಂದೇ ಆಗುತ್ತದೆ. ಅಜಾಗರೂಕತೆಯಿಂದ ಆತನ ಶರೀರ ಅವರ ಶರೀರಕ್ಕೆ ತಗಲಿಬಿಡುತ್ತೆ. ಆಗ ಶಂಕರಾಚಾರ್ಯರು ರೇಗಿ ಹೇಳ್ತಾರೆ, ಲೋ ನನ್ನನ್ನು ಮುಟ್ಟೋದಕ್ಕೆ ನಿನಗೆ ಎಷ್ಟಿರಬೇಕು ಎದಕ್ಕೆಚ್ಚು ಅಂತ. ಚಂಡಾಲ ಉತ್ತರವಿತ್ತ, ಪೂಜ್ಯರೇ ನೀವೂ ನನ್ನನ್ನು ಮುಟ್ಟಲಿಲ್ಲ, ನಾನೂ ನಿಮ್ಮನ್ನು ಮುಟ್ಟಲಿಲ್ಲ, ಶುದ್ಧ ಆತ್ಮ ಈ ಶರೀರವಲ್ಲ, ಪಂಚಭೂತ ಕೂಡ ಆತ್ಮ ಅಲ್ಲ, ಚತುರ್ವಿಂಶಿ ತತ್ವ ಕೂಡ ಆತ್ಮ ಅಲ್ಲ. ಆಗ ಶಂಕರಾಚಾರ್ಯರಿಗೆ ಜ್ಞಾನೋದಯ ಆಯಿತು ಅಂತ ಶ್ರೀರಾಮಕೃಷ್ಣ ಮಾತನ್ನು ಹೇಳ್ತಾರೆ. ಆ ಶ್ರಾದ್ದೆ ಅಂತ ಹೇಳ್ತಕ್ಕಂಥದ್ದು ಉಂಟಾಗದೇ ಇರುವ ಸಂದರ್ಭದಲ್ಲಿ ನಾವೆಲ್ಲರೂ ಆತ್ಮಸ್ವರೂಪಿಗಳು ಅಂತ ಹೇಳ್ತಕ್ಕಂತಹ ಭಾವ ಇರೋದಿಲ್ಲ. ಅದರಿಂದ ಭೇದ ಭಾವ ಉಂಟಾಗುತ್ತದೆ, ನಾನು ಉಚ್ಚ ನೀನು ನೀಚ ಅಂತ. ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಒಮ್ಮೆ ಜಡಭರತರು ರಾಜ ರಘುಗುಣನ ಪಲ್ಲಕ್ಕಿ ಹೊತ್ತುಕೊಂಡು ಹೋಗ್ತಾ ಹೋಗ್ತಾ ಆತ್ಮಜ್ಞಾನದ ಸಂಬಂಧವಾಗಿ ಮಾತನಾಡೋದಕ್ಕೆ ಆರಂಭಿಸಿದರು. ರಾಜ ಪಲ್ಲಕ್ಕಿಯಿಂದ ತಕ್ಷಣ ಕೆಳಕ್ಕೆ ಇಳಿದು ಜಡಭರತನನ್ನ ಕೈ ಬಗೆದುಕೊಂಡು ಕೇಳಿದ, ತಾವು ಯಾರು ಸ್ವಾಮಿ, ದಯವಿಟ್ಟು ತಿಳಿಸಬೇಕು. ಆಗ ಜಡಭರತರು ಉತ್ತರವಿತ್ತರು, ನಾನು ನೇತಿ ನೇತಿ, ನಾನು ಶುದ್ಧ ಆತ್ಮ, ನಾನು ಈ ಶರೀರ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ, ನಾನು ಶುದ್ಧ ಆತ್ಮ ಅಂತ. ಅವರಿಗೆ ತಾವು ಶುದ್ಧ ಆತ್ಮ ಎಂಬುದರ ಪೂರ್ಣ ಶ್ರದ್ಧೆ ಇತ್ತು. ಜಡಭರತರಿಗೆ ಶುದ್ಧ ಆತ್ಮ ಅಂತ ಹೇಳ್ತಕ್ಕಂಥ ಅದರ ಬಗ್ಗೆ ಶ್ರದ್ಧೆ ಇತ್ತು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಶ್ರದ್ಧೆ ಅದು ಪೂರ್ಣವಾಗಿತ್ತು ಅಂದ್ರೆ ಅದೇ ಸಾಕ್ಷಾತ್ಕಾರ. ಶ್ರದ್ಧೆ ಪೂರ್ಣ ರೂಪದಿಂದ ಜಾಗೃತಗೊಳಿಸಿಕೊಂಡಾಗ ನಾವು ಶ್ರದ್ಧೆಯನ್ನ, ಆಗ ಪೂರ್ಣ ರೂಪದಿಂದ ಸಾಕ್ಷಾತ್ಕಾರ. ಗುರುವಾಕ್ಯ ಅಂತ ಹೇಳ್ತಕ್ಕಂಥ ಅದು ನಮ್ಮ ಕಿವಿಗೆ ಬಿದ್ದ ತಕ್ಷಣವೇ ಅದರಲ್ಲಿ ನಾವು ವಿಶ್ವಾಸ ಇಡಬೇಕು. ಅದೊಂದೇ ದಾರಿ, ಗುರುಗಳು ಹೇಳೋದೇ ತಡ, ನಮ್ಮ ಮನಸ್ಸು ಅದನ್ನು ಸ್ವೀಕರಿಸೋಕೆ ಸಿದ್ಧವಾಗಿರಬೇಕು. ಇನ್ನೂ ಮತ್ತು ಪ್ರಶ್ನೆ ಕೇಳೋದಕ್ಕೆ ಹೋಗಬಾರದು. ಗುರುಗಳು ಅಂತಂದ್ರೆ ಅವರು ಅನುಭವಿಸಿದವರು ಅಂತಲೇ ಅರ್ಥ. ಸಕ್ಕರೆ ತಿಂದವನು ತಿರುತ್ತ ಆ ರುಚಿಯನ್ನು ಸವಿತಾ ಇರುತ್ತ ಸಂದರ್ಭದಲ್ಲಿಯೇ ಎದುರುಗಡೆ ತಿನ್ನದೆ ಇರತಕ್ಕಂತ ಆ ಮನುಷ್ಯನ ಮುಂದೆ ಈ ಸಕ್ಕರೆ ಎಷ್ಟು ಸಿಹಿಯಾಗಿದೆ ಅಂತ ಹೇಳಿದ್ರೆ ಅದು ಹೇಗೆ ಸಿಹಿ ಅಂತಂದ್ರೆ ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ, ಹೌದು ಅಂತ ಒಪ್ಕೋಬೇಕು. ಅವನು ತಿಂತ ಇದ್ದಾನಾತ, ತಾನು ತಿನ್ನದೆ ಇದ್ರೂ ಕೂಡ ಸಕ್ಕರೆ ಸಿಹಿ ಅಂತ ಹೇಳ್ತಕ್ಕಂಥ ತತ್ವವನ್ನು ಒಪ್ಕೊಳ್ಬೇಕು, ಮತ್ತೆ ಆ ಸಕ್ಕರೆಯನ್ನು ತಿನ್ನುವಂತ ಪ್ರಯತ್ನವನ್ನ ಮುಂದೆ ಮಾಡಬೇಕು. ಆ ಗುರುವಾಕ್ಯದಲ್ಲಿ ವಿಶ್ವಾಸ ಶ್ರದ್ಧಾ, ಇದನ್ನ ವಿಶೇಷವಾಗಿ ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ತಾ ಇವೆ, ಉಪನಿಷತ್ತುಗಳು ಹೇಳ್ತಾ ಇವೆ, ಶಾಸ್ತ್ರಗಳು ಹೇಳ್ತಾ ಇವೆ, ಸಜ್ಜನರು ಹೇಳ್ತಾ ಇದ್ದಾರೆ, ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅಲ್ಲಿ ಜಡಭರತ ಹೇಳಿದ, ನಾನು ನೇತಿ ನೇತಿ, ನಾನೇ ಶುದ್ಧ ಆತ್ಮ, ನಾನಿದಲ್ಲ ಅದಲ್ಲ ಏನ್ ಅಲ್ಲ, ಅಲ್ಲದಿದ್ದ ಮೇಲೆ ನೀನು ಯಾರು, ಯಾವುದು ಇದೆಯೋ ಅದೇ ನಾನು ಅಂತ ಹೇಳ್ತಕ್ಕಂಥ ತತ್ವವಾಕ್ಯವನ್ನ ಹೇಳ್ತಾನಂತೆ. ಬಳಿಕ ಶ್ರೀರಾಮಕೃಷ್ಣರು ಅದೇ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ, ನಾನೇ ಅವನು ನಾನು ಶುದ್ಧ ಆತ್ಮ, ಇದು ಜ್ಞಾನಿಗಳ ಸಿದ್ಧಾಂತ. ಭಕ್ತರು ಹೇಳ್ತಾರೆ ಇಡೀ ವಿಶ್ವವೇ ಭಗವಂತನ ಐಶ್ವರ್ಯ ಅಂತ. ಐಶ್ವರ್ಯ ಇಲ್ಲದೇ ಇತ್ತು ಅಂತಂದ್ರೆ ಯಾರನ್ನೇ ಆಗಲಿ ಈತ ಧನಿಕ ಅಂತ ಪತ್ತೆ ಮಾಡುವ ಬಗೆ ಹೇಗೆ? ಆದರೆ ಭಗವಂತ ಸಾಧಕನ ಭಕ್ತಿಯನ್ನ ಮೆಚ್ಚಿ ಆತನಿಗೆ ಹೇಳೋದಾದ್ರೆ ನಾನೇನು ಅದೇ ನೀನು ಅಂತ ಹೇಳೋದಾದ್ರೆ ಅದು ಬೇರೆ ವಿಷಯ. ರಾಜ ದರ್ಬಾರ್ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಇಟ್ಕೋ. ಆತನ ಪರಿಚಾರಕ ಆ ಹಾಲನ್ನ ಪ್ರವೇಶಿಸಿ ಸಿಂಹಾಸನದ ಮೇಲೆ ದೊರೆಯ ಹತ್ತಿರ ಹೋಗಿ ಕುಳಿತುಕೊಂಡು ರಾಜನಿಗೆ ಹೇಳಿದ್ರೆ, ಓ ರಾಜ ನೀನೇನೋ ನಾನು ಅದೇ ಅಂತ ಹೇಳಿದ್ರೆ, ಆಗ ಜನ ಭಾವಿಸ್ತಾರೆ ಅವನಿಗೆ ಹುಚ್ಚಿಡಿದಿದೆ ಇಳಹಾಕಿ ಅವನನ್ನ ಅಂತ. ಆದರೆ ಪರಿಚಾರಕನ ಸೇವೆಯನ್ನ ಮೆಚ್ಚಿ ರಾಜ ಒಂದು ದಿನ ಆತನಿಗೆ ಹೇಳೋದಾದ್ರೆ ಏನು ಅಂತ, ಬಾ ಇಲ್ಲಿ, ಇಲ್ಲೇ ನನ್ನೊಡನೆ ಕುಳಿತುಕೋ, ಇದರಿಂದ ಏನು ನೀನು ತಪ್ಪು ಮಾಡಿದಂತಾಗೋದಿಲ್ಲ, ನೀನು ನಾನು ಇನ್ಮೇಲೆ ಒಂದೇ ಅಂತೇನಾದರೂ ರಾಜನೇ ಹೇಳಿದ್ರೆ ಆಗ ಅದು ಪ್ರತ್ಯೇಕ ಸಮಾಚಾರ. ಬಳಿಕ ಪರಿಚಾರಕ ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡ್ರೆ ಆಗ ಅದು ತಪ್ಪಾಗೋದಿಲ್ಲ. ಸಾಮಾನ್ಯ ಜನರಿಗೆ ಶ್ರೇಯಸ್ಕರವಾದ್ದಲ್ಲ ನಾನೇ ಅವನು ಅಂತ ಹೇಳತಕ್ಕಂಥದ್ದು. ತರಂಗ ನೀರಿನದ್ದೇ ವಿನಃ ಎಂದಿಗಾದರೂ ನೀರು ತರಂಗದ್ದಾಗುತ್ತದೆಯೇ ಅಂತನ್ನುವ ಮಾತನ್ನು ಹೇಳ್ತಾ ಇರಲಿ ಶ್ರೀರಾಮಕೃಷ್ಣ. ಇದು ಬಹಳ ಮುಖ್ಯವಾದಂತಹ ಒಂದು ತತ್ವವನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಜೀವೋ ಬ್ರಹ್ಮೈವ ನಾಪರ, ಜೀವ ಜೀವ ಅಂತ ನಾವು ಯಾರನ್ನ ನಾವು ಜೀವ ಅಂತ ಕರೀತಾ ಇದ್ದೇವೋ ಅದು ಬರೀ ಜೀವ ಅಲ್ಲ, ಅದು ಸಾಕ್ಷಾತ್ ಪರಬ್ರಹ್ಮವೇ. ಆ ರೂಪ ತಾಳಿ ನಮ್ಮ ಮುಂದೆ ಇದೆ, ಅಥವಾ ನಾವು ಈ ರೂಪದಿಂದ ಇಲ್ಲಿ ಇದ್ದೇವೆ. ನಿಜವಾಗಿಯೂ ನಾವು ಪರಬ್ರಹ್ಮವೇ. ಈ ಮಾತು ಅನಾದಿ ಕಾಲದಿಂದ ಬಂದಂತಹದ್ದು. ಆದರೆ ಭಕ್ತನಾದವನು ಆ ರೀತಿಯಲ್ಲಿ ಹೇಳುವುದಿಲ್ಲ, ಅವನು ಎಲ್ಲವೂ ಪರಮಾತ್ಮನೇ ಅಂತ ಹೇಳ್ತಾನವನು. ಜ್ಞಾನಿ ಆದವನು ಹೇಳ್ತಾನೆ ಎಲ್ಲವೂ ನಾನೇ ಅಂತ. ಇದೇ ವ್ಯತ್ಯಾಸ. ಎರಡು ರೀತಿಯಲ್ಲೂ ಕೂಡ ಹೇಳಿದ್ರು ಗುರಿ ಮಾತ್ರ ಒಂದೇ. ಎಲ್ಲವೂ ಪರಮಾತ್ಮನೇ ಅಂತ ಹೇಳಿದಾಗಲೂ ಕೂಡ ನಾನೇ ಎಲ್ಲವೂ ಆಗಿದ್ದೇನೆ ಅಂತ ಹೇಳುವ ಅರ್ಥಕ್ಕೆ ಬರ್ತದೆ ಅನ್ನೋದನ್ನು ಶ್ರೀರಾಮಕೃಷ್ಣರು ಆ ರಾಜನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಎಲ್ಲಿಯವರೆಗೆ ಈ ಪರಿಚಾರಕ ಅಂತ ಹೇಳ್ತಕ್ಕಂಥವನು ತಯಾರಾಗಿರೋದಿಲ್ವೋ, ರಾಜನ ಕೃಪೆಗೆ ಪಾತ್ರನಾಗಿರೋದಿಲ್ವೋ, ಅಲ್ಲಿಯವರೆಗೆ ಅವನು ನಾನೇ ನೀನು ನೀನೇ ನಾನು ಅಂತ ಹೇಳುವ ಸಾಧ್ಯವಿಲ್ಲ. ಆದರೆ ಅದೇ ರಾಜನ ಸೇವೆಯನ್ನ ಅವನ ಮನಸ್ಸಿಗೆ ತೃಪ್ತಿ ಆಗುವಂತೆ ಮಾಡಿದಾಗ ಅವನು ಸಂತೋಷದಿಂದ ಬಾ ನೀನು ಇಲ್ಲೇ ಕುಳಿತುಕೋ, ನಾನ್ಯಾರೋ ನೀನು ಅವನೇ, ನಾನು ನೀನು ಇನ್ಮೇಲೆ ಒಂದೇ ಬಾ ಅಂತ ಸಂತೋಷದಿಂದ ಹೇಳುವುದಾಗಿದ್ರೆ ಆಗ ಆ ಕತೆ ಬೇರೆ ಅಂತನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆ ರೀತಿಯಲ್ಲೂ ಕೂಡ ಎಲ್ಲವೂ ಒಂದೇ ಆಗೋದಕ್ಕೆ ಸಾಧ್ಯ ಅಂತ ಹೀಗೆ ಹೇಳ್ತಾ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಸಾಮಾನ್ಯ ಜನ ಇದ್ದಕ್ಕಿದ್ದಂತೆ ಅಹಂ ಬ್ರಹ್ಮಾಸ್ಮಿ ಸೋಹಂ ಇತ್ಯಾದಿ ಹೇಳೋದು ಅಪಾಯಕರ, ನಾನೇ ಅವನು ಅಂತ ಹೇಳ್ತಕ್ಕಂಥದ್ದು ಒಳ್ಳೇದಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ತರಂಗ ಸಮುದ್ರಕ್ಕೆ ಸೇರಿದ್ದೇ ವಿನಃ ಸಮುದ್ರ ತರಂಗಕ್ಕೆ ಸೇರಿದ್ದಲ್ಲ. ಒಂದು ತರಂಗ ಒಂದು ಅಲೆ ಈ ಸಮುದ್ರ ಇದೆಯಲ್ಲ ಇದು ನನಗೆ ಸೇರಿದ್ದು ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಆ ಸಮುದ್ರ ಹೇಳ್ತದೆ ಈ ತರಂಗ ನನ್ನದು ಅಂತ, ಅದು ಅರ್ಥ ಇದೆ ಅದಕ್ಕೆ. ಹಾಗೇನೇನೆ ಜೀವರಾದಂತಹ ನಾವು ಪರಮಾತ್ಮನಿಗೆ ಸೇರಿದವರು, ಅವನೇ ಸೇರಿಸಿಕೊಂಡಾಗ ನಾವು ಆ ಏಕಾತ್ಮ ಭಾವವನ್ನು ಅನುಭವಿಸ್ತೇವೆ, ಆ ಐಕ್ಯತೆಯನ್ನ ಅನುಭವಿಸ್ತೇವೆ. ಅಲ್ಲಿಯವರೆಗೆ ಅವನನ್ನು ತೃಪ್ತಿಪಡಿಸುವಂತಹ ಸಾಧನೆಯನ್ನು ಕೈಗೊಳ್ಳಬೇಕಾಗ್ತದೆ, ಅವನ ಮನವೊಲಿಸುವಂತಹ ಸಾಧನೆಯನ್ನ ಕೈಗೊಳ್ಳಬೇಕಾಗ್ತದೆ. ಅವನನ್ನು ಸಂತೋಷಿಸತಕ್ಕಂತಹದ್ದು ಬಹಳ ಮುಖ್ಯ. ಅವನು ಸಂತೋಷಗೊಳಿಸಿದಾಗ ಅವನೇ ನಮ್ಮನ್ನು ಸ್ವೀಕರಿಸುತ್ತಾನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ. ಓಂ ತತ್ಸತ್.